ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಆಳಂದ ತಾಲೂಕು ಗೋಳಾಬಿ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರು ಆಗಿರುವಂತಹ ಬಾಶುಮಿಯ ದಫೇದಾರ್ ಅವರು ಇದ್ದಾರೆ. ಅವರು ಕಳೆದ ಒಂದೂವರೆ ದಶಕದಿಂದ, ಅಂದರೆ ಸುಮಾರು ಒಂದು 15 ವರ್ಷಗಳಿಂದ ಕೃಷಿ ಒಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅವರ ಕೃಷಿ ಬಗ್ಗೆ ನಾವು ವಿಚಾರ ಮಾಡುವಂತಹ ಒಂದು ಸನ್ನಿವೇಶದೊಳಗೆ ಅವರ ತರಕಾರಿ ಬೇಸಾಯ, ಆಮೇಲೆ ಹಣ್ಣಿನ ಬೇಸಾಯ, ಹೂವಿನ ಬೇಸಾಯ, ಇವುಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಮತ್ತು ಯಾವ ರೀತಿ ಈ ತರಕಾರಿ ಬೇಸಾಯ ಮಾಡೋದ್ರಿಂದ ಅವರು ಜೀವನದೊಳಗೆ ಉನ್ನತಿಯನ್ನ ಸಾಧಿಸಿದ್ದಾರೆ, ಅವರ ಅನುಭವಗಳನ್ನ ನಾವೀಗ ಕೇಳೋಣ. ಬಾಶುಮಿಯ ದಫೇದಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಒಂದೂವರೆ ದಶಕದಿಂದ ನೀವು ಕೃಷಿ ಒಳಗೆ ತೊಡಕೊಂಡಿದ್ದೀರಿ. ಹೌದ್ರಿ ಸರ್. ನಿಮ್ಮ ಮನೆತನದ ಕಸಬು ಕೃಷಿನೇ ಅಂತೀರಿ? ನಮ್ಮ ಪೂರ್ವಜರದ ಕಸಬು. ನಿಮ್ಮ ಪೂರ್ವಜರಿಂದ ಬಂದಂತಹ ಕಸಬು. ಎಷ್ಟು ಜಮೀನು ಅದ ನಿಮಗೆ ಸರ್? ನನಗೆ 16 ಎಕರೆ ಜಮೀನು ಅದ ಸರ್. 16 ಎಕರೆ ಜಮೀನು, ಅದರೊಳಗೆ 10 ಎಕರೆ ನೀರಾವರಿ ಮಾಡ್ಕೊಂಡಿದ್ದೀವಿ ಸರ್. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ರೀ. ಮತ್ತು ಒಣ ವ್ಯವಸಾಯಕ್ಕೂ ಅವಶ್ಯಕತೆ ಬಿದ್ದಾಗ ಅದ್ರಲ್ಲಿ ನೀರು ಹಾಯಿಸ್ಕೋತೀವಿ ಸರ್. ಈಗ ನೀವು ಓದಿದ್ದೆಲ್ಲಿ ತನಕ? ನಾ 10ನೇ ಪಾಸ್ ಆಗಿಲ್ಲ ಸರ್. 10ನೇ ಪಾಸ್ ಆಗಿರಿ, ಮುಂದೆ ಓದ್ಲಿಲ್ಲ? ಓದ್ಲಿಲ್ಲ ಸರ್, ಆರ್ಥಿಕ ಪರಿಸ್ಥಿತಿ ಗಂಭೀರ ಇತ್ತು. ಅದಕ್ಕೆ ನಾನು ಒಕ್ಕಲುತನಕ್ಕೆ ಬಂದ್ರಿ. ಬಂದ ನಂತರ ನಾವು ಬಹಳಷ್ಟು ಬದಲಾವಣೆ ಮಾಡ್ಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಒಕ್ಕಲುತನದಾಗ ನಮ್ಮ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಸಂಪರ್ಕ ಇಟ್ಕೊಂಡು ಅವ್ರ ಜೊತೆಗೆ ಅವ್ರು ಹೇಳಿದಂತ ಒಂದು ವಿಚಾರಗಳು ಇಟ್ಕೊಂಡು ಬಂದು ಇಲ್ಲಿ ತೊಡೆದಾಗ ಅವ್ರು ಹೇಳಿದಂತ ಔಷಧ ಮತ್ತ ರಾಸಾಯನಿಕ ಗೊಬ್ಬರ ಅವರು ಕಡಿಮೆ ಮಾಡಂತ ಹೇಳಿದ್ರಿ. ಅದ್ರ ಸಲುವಾಗಿ ನಾವು ಸಗಣಿ ಗೊಬ್ಬರ ಮಾಡ್ಕೋಬೇಕಂತ ಕೇಸಿಂದ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೇವೆ ಸರ್. ಆಕಳು ಸಾಕಾಣಿಕೆ, ಎಮ್ಮೆ ರೀ, ಎತ್ತುಗಳು ಇವೆಲ್ಲ ನಮ್ದು ಹಳ್ಳಿ ಪದ್ಧತಿ ನಾಟಿ ಪದ್ಧತಿಯಾಗಿ ಅವ್ರ ಜವಾರಿ ತಳಿಗಳಾಗಿ ಎಲ್ಲ ಮಾಡ್ಕೊಂಡಿದ್ದೇವೆ ಸರ್. ನಾವು ಇತ್ತು ಮೊದಲನೇದಾಗಿ ಒಕ್ಕಲುತನಕ ಸರಿಯಾಗಿ ಏನ್ ಬೇಕಂತ ಅನ್ನೋ ವಿಚಾರ ನಮ್ಗೆ ಸರ್ ಅವ್ರು ಹೇಳ್ಕೊಟ್ಟಿ. ನಾವು ಮೊದಲು ತಿಪ್ಪಿ ಸರಿಯಾಗಿ ಮಾಡ್ಕೊಂಡಿದ್ದೇವೆ ಸರ್. ಆಮ್ಯಾಗ ಕೊಟ್ಟಿಗೆ ಸರಿಯಾಗಿ ಮಾಡ್ಕೊಂಡಿದ್ದೇವೆ, ಆಮ್ಯಾಗ ಮನಿ ಸರಿಯಾಗಿ ಮಾಡ್ಕೊಂಡಿದ್ದೇವೆ. ಬಹಳ ಒಳ್ಳೆ ಮಾತುಗಳನ್ನ ತಾವು ಹೇಳಿದ್ರಿ. ನಿಮಗೆ ಯಾವ್ದು ಅನ್ನ ಕೊಡ್ತದ ಅದನ್ನು ಮೊದಲು ನೀವು ತಯಾರು ಮಾಡ್ಕೊಂಡ್ರಿ, ಸಿದ್ಧ ಮಾಡ್ಕೊಂಡ್ರಿ. ತಿಪ್ಪೆ ಸರಿ ಮಾಡ್ಕೊಳ್ಳುವಂತಹ ಒಂದು ಸಂದರ್ಭದೊಳಗಾಯ್ತು, ಆಮೇಲೆ ಈ ಹೊಸ ಹೊಸ ವಿಚಾರಗಳನ್ನ ಕಲಿಯುವಂತಹ ಒಂದು ಸಂದರ್ಭದೊಳಗಾಯ್ತು. ನಿಮಗೆ ಕೃಷಿ ವಿಜ್ಞಾನ ಕೇಂದ್ರದವರು ಬಹಳ ಸಹಾಯ ಮಾಡ್ಯಾರ ಅಂತ ಹೇಳಿ ಹೇಳ್ತಾ ಇದ್ರಿ. ಈಗ ನೀವು ಶುರು ಮಾಡುವಂತಹ ಸಮಯದೊಳಗ ನಿಮ್ಮ ತಂದೆಯವರನ್ನ ನೋಡಿ ಕಲ್ತಂತಹದ್ದು ಸಾಕಷ್ಟು ವಿಚಾರಗಳಿರ್ತಾವ. ಅವ್ರ ಜೊತೆಗೆ ನೀವು ಹೊಲದೊಳಗೂ ಕೂಡ ಕೆಲಸ ಮಾಡಿರ್ತೀರಿ? ಮಾಡಿರಿ ಸರ್, ನಮ್ಮ ತಂದೆಯವ್ರ ಜೊತೆಗೆ ಮಾಡ್ಕೊಂಡಿದ್ದೇವ್ರಿ. ಆಮ್ಯಾಗ ನಾನ್ ಸ್ವಂತ ನನ್ನ ವಿಚಾರದಾಗ್ರಿ, ಎಲ್ಲರೇ ಒಳ್ಳೆ ಒಕ್ಕಲುತನ ಮಾಡಂತ ರೈತರಿದ್ರ ಅವ್ರ ಬಲ್ಲಿ ಹೋಗ್ಕೇಸಂದ್ರಿ ನೋಡ್ಕೊಂಡು ಬಂದು ನಾನ್ ಸಾಕಷ್ಟು ಬದಲಾವಣೆ ಮಾಡ್ಕೊಂಡಿನ್ರಿ. 1 ಎಕರೆ 2 ಎಕರೆ ಒಳಗ್ರಿ ನಮ್ಮಲ್ಲಿ ಟಮಾಟ 2000 ಕ್ಯಾರೆಟ್ ಬರ್ತಾವ್ರಿ ಸರ್. ಹೈಯೆಸ್ಟ್ ಇಳುವರಿ ನಮ್ಮಲ್ಲಿ 15 ಕೆಜಿ ಬಂದದ್ರಿ ಸರ್. ಒಂದು ಗಿಡಕ್ಕೆ 15 ಕೆಜಿ ಟೊಮ್ಯಾಟೊ ಹಣ್ಣನ್ನ ನೀವು ತೆಗೆದಿರಿ? ತೆಗೆದಿದ್ದೇವೆ ಸರ್. ಓಹೋಹೋ, ಅದ್ಭುತ. ಮಾರ್ಕೆಟ್ 5 ರೂಪಾಯಿ ಆದ್ರೂ ನನ್ಗೆ ಅಲ್ಲಿ ಲಾಸ್ ಆಗಲಿಲ್ಲ. ಲಾಸ್ ಆಗಿಲ್ಲ. 1 ಎಕರೆಗೆ ಎಷ್ಟು ನೀವು ತಗೊಳ್ಳುವಂತಹದ್ದು ಇಳುವರಿ? ಇಳುವರಿ 1000 ಕ್ಯಾರೆಟ್ ಸರಾಸರಿ 1 ಎಕರೆ ತೆಗಿಬಹುದು. 1000 ಕ್ಯಾರೆಟ್ ಅಂತಂದ್ರೆ ಎಷ್ಟಾಗ್ತದ? 1 ಕ್ಯಾರೆಟ್ 22 ಕೆಜಿ ಆಗ್ತದ್ರಿ. ಓಹೋ, 22 ಕೆಜಿ 1 ಕ್ರೇಟ್ ಆಗುತ್ತೆ ಅಂತ. 1000 ಕ್ರೇಟ್ಗಳು ಕ್ಯಾರೆಟ್ ಅಂದ್ರೆ ಹೆಚ್ಚು ಕಡಿಮೆ 22 ಟನ್ ಆಯ್ತು. 22 ಟನ್ ಒಂದು ಎಕರೆಯಿಂದ ತಾವು ತೆಗಿತಾ ಇದ್ರಿ. 20-25 ಅಂತ ತಿಳ್ಕೊಳ್ಳೋಣ ನಾವು ಸರಾಸರಿ ಸರಾಸರಿಯಾಗಿ. ಯಾವಾಗಿಂದ ಶುರು ಮಾಡಿದ್ದು ಟೊಮ್ಯಾಟೊ ಬೇಸಾಯ? ನಾನು 2012 ಚಾಲೂ ಮಾಡಿದ್ರಿ ಸರ್. 2012 ಶುರು 13 ತೋಟಕ್ಕೆ ಹೋಗಿ ಚಪ್ಪರ ಹಾಕೊಂಡು ಮನೆ ಮಾಡ್ಕೊಂಡಿದ್ದೇವ್ರಿ. ಇದನ್ನ ಸ್ವಲ್ಪ ಸ್ವಲ್ಪ ಮಾಡ್ತಿದ್ರಿ. ಈಗ ಅನುಕೂಲ ಆದಂಗ 3 ಪ್ಲಾಟ್ ಟೊಮ್ಯಾಟ ಮಾಡ್ತೀನಿ. 1 ವರ್ಷಕ್ಕೆ ಒಂದ್ ಮುಗಿಯಾನ ಮತ್ತೊಂದು ಚಾಲೂ ಆಗ್ಬೇಕ್ರಿ, ಮತ್ತೊಂದು ಮುಗಿಯಾನ ಮತ್ತೊಂದು ಚಾಲೂ ಆಗ್ಬೇಕು. ಏಪ್ರಿಲ್ ಮೇದಾಗ ಸ್ವಲ್ಪ ನೀರು ಕಡಿಮೆ ಆಯ್ತು ಅಂದ್ರೆ ಬಿಟ್ಟು ಬಿಡ್ತೇವ್ರಿ, ಇದು ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೇವ್ರಿ. ಬದ್ನಿ ಬೆಳಿತೀನಿ, ಹಾಗಲ್ ಬೆಳಿತೀನಿ. ಹೋದ ಸಲ ಇಂಥ ಹಿರಿ ಬೆಳೆದಿದ್ದೇವ್ರಿ, ಜಾಲ್ನಾದಿಂದ ಕಂಪನಿಯವ್ರು ನಮ್ಮ ತೋಟಕ್ಕೆ ಬಂದಿರಿ, ಬೀಜ ಕೊಟ್ಟಿರಿ ಸರ್. ಅಂದ್ರೆ ನೀವು ಒಮ್ಮೆ ದೊಡ್ಡ ಏರಿಯಾದೊಳಗೆ ಬೆಳೆಯುದಿಲ್ಲ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಏರಿಯಾದೊಳಗೆ ಬೆಳೆದು ಅದನ್ನ ಕಟಾವು ಮಾಡಿ ಅದರ ನಂತರ ಮತ್ತೆ ಮುಂದಿನ ಚಾಲೂ ಮಾಡಿಬಿಡ್ತೀರಿ? ಒಮ್ಮೆ ದೊಡ್ಡದು ಮಾಡಿದ್ರೆ ಸರ್ ಲಾಸ್ ಆಯ್ತಂದ್ರೆ ಪರಿಸ್ಥಿತಿ ಗಂಭೀರ ಸರ್. ಅಡ್ಡಿಲ್ಲ. ಈಗ ನಮ್ಮ ಏನು ಕೃಷಿ ಇರ್ತದ ಅದು ವರ್ಷ ಪೂರ್ತಿ ನಡಿಬೇಕು ಅನ್ನುವಂತಹ ಒಂದು ವಿಚಾರ ಕೂಡ ಇರ್ತದಲ್ಲ. ವರ್ಷ ಪೂರ್ತಿ ನಮಗೂ ಕೆಲಸ ಇರಬೇಕು, ವರ್ಷ ಪೂರ್ತಿ ನಮಗೆ ಆದಾಯ. ಇದೇ ರೀತಿ ನೀವು ಟೊಮ್ಯಾಟೊ ಬೇಸಾಯನು ಮಾಡ್ಕೊಂಡು ಬಂದಿರಿ? ಟೊಮ್ಯಾಟೊ ರೀ, ಮೆಣಸಿನಕಾಯಿ ಮಾಡ್ತೀನಿ, 2 ಪ್ಲಾಟ್ 3 ಪ್ಲಾಟ್ ಮಾಡ್ತೀನಿ ಸರ್. ಬಹಳ ದೊಡ್ಡ ಮಾಡಂಗಿಲ್ಲ, ಮಿನಿಮಮ್ ಅಳತಿ ಮಾಡಿ 1 ಎಕರೆ ಮಾಡ್ತೀನಿ. ಒಂದು ಮಾರ್ಕೆಟ್ ಬಿದ್ದರೂ 2ನೇದಾಗ್ರೆ ಸಿಗ್ಬೇಕು, ಇಲ್ಲ 3ನೇದಕ್ಕೆ ಹೋಗಿ ಹಿಡಿತೀನಿ. ಈಗ ಈ ಟೊಮ್ಯಾಟೊ ಬೇಸಾಯ ಅಥವಾ ತರಕಾರಿ ಬೇಸಾಯ ನೀವು ಮೊದ್ಲಿಂದನೇ ಶುರು ಮಾಡಿದ್ರಿ? ಏನು ಮೊದ್ಲು ಬೇರೆ ಬೇಸಾಯ ಇತ್ತು ನಿಮ್ಮಲ್ಲಿ? ಮೊದಲು ನಮ್ಮ ಪೂರ್ವಜರು ಕಬ್ಬು ಬೆಳಿತೀರಿ, ತೊಗರಿ ಬೆಳಿತಿರು, ಕಾಯಿಪಲ್ಯ ಬಹಳ ಕಡಿಮೆ ಬೆಳಿತೀರಿ. ಕಾಯಿಪಲ್ಯ ಬೆಳೆಯೋದು ಒಂದು ಉತ್ಸಾಹ ನನ್ನ ಬಳಿ ಬಂದ ಕಿಸಿಂದ ಅದೇ ಬೆಳಿಲಕ್ ನಾನು ಚಾಲು ಮಾಡಿ ಸರ್. ಒಕ್ಕಲ್ತನದಾಗ ಬಿಟ್ಟರೆ ನಮಗೆ ಬೇರೆ ಹದಿನೇ ಇದ್ದಿದ್ರಿ ಸರ್, ಜಾಬ್ ಇದ್ದಿದ್ರಿ ಆಯ್ತು. ಒಕ್ಕಲ್ತನ ಮ್ಯಾಗೆ ನಮ್ಮ ಮನಿ ನಿರ್ಭರ ಆಯ್ತ್ರಿ. ನಾವು ಅದಕ್ಕೆ ಬದಲಾವಣೆ ಮಾಡ್ಬೇಕನ್ನಂತ ಒಂದು ವಿಚಾರ ಇಟ್ಕೊಂಡು ಕೆಸಂದ್ರೆ ಅಲ್ಲೇ ಹೊಸ ಹೊಸ ತಳಿ ಬೆಳಿ ಸರ್ ಅವ್ರನ್ನು ಹೇಳ್ತೀರಿ, ಈ ತಳಿ ಮಾಡ್ರಿ ಈ ಬೆಳಿ ಮಾಡ್ರಿ, ಅವ್ರು ಹೇಳಿದ ಪ್ರಕಾರ ಮಾಡ್ಕೋತೇ ಬಂದಿದ್ದಾರೆ ಸರ್. ಈಗ ಸಾಕಾಗಷ್ಟು ಬದಲಾವಣೆ ಆಗಿದೆ ಅವ್ರ ಸರ್. ಅಡ್ಡಿಲ್ಲ, ಈಗ ನೀವು ಶುರು ಮಾಡುವಂತಹ ಸಂದರ್ಭದೊಳಗ 10ನೇ ಪಾಸ್ ಆಗಿದ್ರಿ, ಅನುಭವನು ಸಾಕಷ್ಟು ಇರಲಿಲ್ಲ, ಏನ್ ತಂದೆಯವರು ಹೇಳಿಕೊಟ್ಟಂತದ್ದು ಒಂದಷ್ಟು ನಿಮ್ ಕಡೆ ಜ್ಞಾನ ಇತ್ತು. ಆ ಸಮಯದೊಳಗೆ ಇವೆಲ್ಲ ಏನು ಹೊಸ ಕೃಷಿ ಮಾಡಬೇಕು ಅಂತಂದಾಗ ಅದರ ಬಗ್ಗೆ ಒಂದ್ ಸ್ವಲ್ಪ ತರಬೇತಿ ಆಗ್ಲಿ ಅಥವಾ ತಿಳುವಳಿಕೆ ಆಗ್ಲಿ ಅರಿವಾಗ್ಲಿ ಬೇಕಾಗ್ತದೆ, ಅದು ಇರಲಾರ್ದೆ ಹೆಂಗ್ ಶುರು ಮಾಡಬೇಕು ಅಂತ ಅನಿಸ್ತದೆ ನಿಮಗೆ? ನನ್ಕಿಂತ ಮೊದಲನೇ ರೈತರು ಪ್ರಗತಿಪರ ರೈತರು ಯಾರು ಒಳ್ಳೆ ರೈತರು ಇದ್ದರು, ಒಳ್ಳೆಯ ಅಧಿಕಾರಿಗಳ ಜೊತೆಗೆ ಸಂದರ್ಶನ ಮಾಡಿ ಒಂದು ವಿಶೇಷವಾಗಿ ನಮ್ಮ ಗುರುಗಳು ಅಂತ ಹೇಳ್ಬೋದ್ರಿ ನಾನು, ಎಸ್ ಎ ಪಾಟೀಲ್ ಅಂತ ಕೇಸ, ಅವ್ರ ಜೊತೆಗೂ ಸಂದರ್ಶನ ಮಾಡ್ತಿದ್ದೇವ್ರಿ, ಚರ್ಚೆ ಮಾಡ್ತಿದ್ವಿ. ಅವ್ರನ್ನೂ ನಮ್ಮ ತೋಟಕ್ಕೆ ಒಂದ್ಸಲ ಬಂದು ಹೋಗಿದ್ದಾರೆ. ಅವರು ಒಂದು ಏನಾರೇ ಬೆಳಿ ಮಾಡಿದ್ರೆ ತುರಂತವಾಗಿ ಸರ್ ಅವ್ರಿಗೆ ಫೋನ್ ಮಾಡ್ಕೊಂಬಂದ್ರಿ, ಟಿ ವಿ ಕೆಗೆ ಫೋನ್ ಮಾಡಿ ಕೇಳಿದ್ರಿ. ಅಲ್ಲಿ ಎಲ್ಲಾ ತರದ ತಜ್ಞರಾರಿ, ಸಸ್ಯ ತಜ್ಞರಾರಿ, ಬೆಳೆ ತಜ್ಞರ, ಮಣ್ಣಿನ ತಜ್ಞರಾರಿ. ಎರಡ್ ಮೂರು ವರ್ಷಕ್ಕೆ ಒಂದ್ಸಲ ನಾನು ಪರೀಕ್ಷೆ ಮಾಡಿಸ್ತೀನಿ. ಲಘು ಪೋಷಕಾಂಶಗಳದಾಗ ಏನೇನು ಕೊರ್ತಿ ಅದ ನಮ್ಮ ಮಣ್ಣಾಗ ಹೇಳ್ಕೊಡ್ತಾರೆ ಸರ್. ಅವ್ರ ವೈದ್ಯಕೀಯ ನಾನು ಬಳಸ್ಕೊತೀನಿ, ಟ್ರೈಕೋಡ್ರಮ್ ಆಗ್ಲಿ, ಬಿ ಎಸ್ ಪಿ ಆಗ್ಲಿ, ರೈಜೋಬಿಎಂ ಆಗ್ಲಿ, ರಾಸಾಯನಿಕ ಗೊಬ್ಬರ ಬಹಳ ಕಡಿಮೆ ಬೆಳೆಸ್ತೀನಿ. ಕಡಿಮೆ ಅಂದ್ರೆ ಮೊದಲಿಂದನೇ ನೀವು ಅದ್ರ ಬಗ್ಗೆ ಒಲವು ಇಲ್ಲ ರಾಸಾಯನಿಕ ಗೊಬ್ಬರಗಳ ಬಗ್ಗೆ? ಎರೆಹುಳ ಗೊಬ್ಬರ ಮಾಡ್ಕೊತೀವಿ, ಎರೆಹುಳ ಗೊಬ್ಬರ ಟ್ಯಾಂಕ್ ಅವರಿ ಒಂದೆರಡು, ಅಲ್ಲಿ ನಮ್ಮ ದನಗಳ ಹಿಂದೆ ವೇಸ್ಟ್ ಆಗಿದಂತ ಕಸ ಹಾಕಿ ಗೊಬ್ಬರ ಮಾಡ್ಕೋತೀನಿ. ಈಗ ನೀವು ಟೊಮ್ಯಾಟೊ ಬೆಳಿಬೇಕು ಅಥವಾ ತರಕಾರಿ ಬೆಳಿಬೇಕು ಅಂತ ಅಂದ್ಕೊಂಡು ನಿಮ್ಮ ಕೃಷಿಯನ್ನ ಬದಲಾವಣೆ ಮಾಡಬೇಕು ಅಂತ ಏನ್ ಅನ್ಕೊಂಡಿರಲ್ಲ. ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ್ರಿ, ತಾವು ಸಾಕಷ್ಟು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ತಳಿಗಳು ಇಂಥವ್ ಬೆಳೀರಿ ಅಂತ ಹೇಳಿದ್ದಾರೆ ಅಂತ ಹೇಳಿ. ಅವರು ಹೇಳಿದಂತೆ ನೀವು ಮಾಡ್ಕೋತ ಇಲ್ಲಿ ತನಕ ಬಂದಿರಿ, ಅದ್ರ ಜೊತೆಗೆ ನಿಮ್ಮ ಅನುಭವಗಳನ್ನು ಕೂಡ ಹಾಕೊಂಡು ತೋಟಗಾರಿಕೆಯನ್ನು ಮಾಡಬೇಕು ಅಂತೇಳಿ ಅದರೊಳಗೆ ಸಾಕಷ್ಟು ಯಶಸ್ಸು ಕೂಡ ಸಾಧಿಸಿರಿ. ಈಗ ಇಷ್ಟೆಲ್ಲ ಕೆಲಸಗಳಿರ್ತಾವ, ತರಕಾರಿ ಅಂತಂದ್ರೆ ದಿನ ದಿನ ನೀವು ಕೆಲಸ ಮಾಡ್ಬೇಕಾಗ್ತದೆ, ಮುಂಜಾನೆಯಿಂದ ಹೆಚ್ಚು ಕಡಿಮೆ ರಾತ್ರಿ ಬೆಳತನ್ನು ಕೆಲಸ ಮಾಡುವಂತದ್ದು ಇರ್ತದ. ಹೌದಾ? ಯಾವ ರೀತಿ ನೀವು ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇದ್ದೀರಿ ಮನೆಯೊಳಗ? ಮನೆಯೊಳಗೆ ಆರು ಜನ ಇದ್ದೀವಿ ಸರ್. ಆರು ಜನದಾಗ ಇಬ್ಬರು ಹುಡುಗರು ಸಸ್ಯರ್ ಬಂದಾರಿ ಸರ್, ಮೊದಲು ಹೆಣ್ಮಕ್ಳಿದ್ದಾರೆ, ಅವ್ರು ತಮ್ಮ ತಮ್ಮ ಮನೆಗೆ ಹೋಗ್ಬಿಟ್ಟಾರೆ. ಅವ್ರು ಭಾಳ ಕೆಲಸ ಮಾಡ್ತಾರೆ ಸರ್. ಇವತ್ತು ಮಾರ್ಕೆಟ್ಗೆ ನಾವು ಟೊಮಾಟೊ ಕಡಿಬೇಕಾಗ್ಯದ, ಮುಂಜಾನೆ ಆರು ಗಂಟೆಗೆ ಚಾಲು ಮಾಡ್ತೇವ್ರಿ, ಹತ್ತಿರ ತನಕ 40-50 ಕ್ಯಾರೆಟ್ ಕಡ್ದು ಬಿಡ್ತೇವ್ರಿ, ಮತ್ತೆ ಊಟ ಮಾಡ್ಕೊಂಡು ಹೋಗ್ತಾರಲ್ಲೇ ತೋಟದಾಗೆ ಮನೆ ಅದಾರಿ, ಮತ್ತೆ ಮುಳುಗತ್ತಾನ 100 ಕ್ಯಾರೆಟ್ ಕಡ್ದು ಪ್ಯಾಕ್ ಮಾಡ್ಕೇಸಂದ ಮಾರ್ಕೆಟ್ ಅಡಿಗೆ ಕೊಟ್ಟು ಕಳಿಸ್ತೇವ್ರಿ. ಒಂದು ಸ್ವಲ್ಪ ಏನಾರೇ ಬೇರೆ ಕೆಲಸಗಳಿದ್ದು ಅಂದ್ರೆ ಒಂದು ಇಬ್ಬರು ಮೂರು ಮಂದಿ ಹೆಣ್ಮಕ್ಳಿಗೆ ಇಲ್ಲೇ ಬರ ಹಚ್ಕೊಂಡು ಕೇಸಂದ ಮಾಡ್ತೇವ್ರಿ. ಈಗ ಇಷ್ಟು ವರ್ಷದೊಳಗ ನೀವೇನು ಇದು ಕೃಷಿ ಮಾಡ್ಕೋತ ಬಂದಿರಲ್ಲ, ನಿಮಗ ನೀರಿನ ಕೊರತೆ ಆಗ್ಲಿ ಅಥವಾ ರೋಗ ಕೀಟಗಳು ಕಾಡಿದ್ದಾಗ್ಲಿ ಅಥವಾ ಮಾರ್ಕೆಟ್ ನೊಳಗೆ ಮುಖ್ಯವಾಗಿ ಹೇಳಬೇಕು ಅಂತಂದ್ರ ಬೆಲೆ ನಿಮಗೆ ಸಿಗ್ಬೇಕಾದಂತದ್ದು ವ್ಯತ್ಯಾಸಗಳು ಬಹಳ ಇರ್ತಾವ. ಬಹಳಷ್ಟು ಸಲ ನಾವು ಟೊಮ್ಯಾಟೋದ್ ಕೇಳ್ತಿರ್ತೀವಿ, ಆಮೇಲೆ ಉಳ್ಳಾಗಡ್ಡಿದು ಮಾರ್ಕೆಟ್ ಒಂದೊಂದ್ಸಲ ಸಿಗ್ತದ್ರಿ. ಅದ್ರ ಸಲುವಾಗಿ ಸರ್ ನಾನು 3 ಪ್ಲಾಟ್ ಮಾಡ್ತೇನೆ. ಒಂದ್ ಪ್ಲಾಟ್ ಫಸ್ಟ್ ಇಂದ ಮಾರ್ಕೆಟ್ ಬಿತ್ತು ಅಂತ ಹೇಳ್ಬೋದು. ಬಹಳಷ್ಟು ರೈತರು ಅಂಜಿಕೇಶನ್ ಬಿಟ್ಬಿಡ್ತಾರೆ, ನಾ ಬಿಡಂಗಿಲ್ಲ ಸರ್, ಮತ್ ನೆಕ್ಸ್ಟ್ ಮಾಡ್ತೇನೆ. ಅಲ್ಲಿನೂ ಒಂದ್ ಸ್ವಲ್ಪ ಸಿಕ್ಕಿಲ್ಲ ಅಂದ್ರೆ ಮೂರನೇದಕ್ಕೆ ನಾವು 1,000-1,000 ರೂಪಾಯಿ ಒಂದೊಂದ್ ಕ್ಯಾರೆಟ್ ತಗೊಂಡಿದ್ದಾರೆ ಸರ್ ಒಂದೊಂದ್ಸಲ. ಇಲ್ಲಿ ಮೊದಲು 45 ರೂಪಾಯಿ ಕ್ಯಾರೆಟ್ ಕೇಳ್ತಿದ್ರಿ, 6 ತಿಂಗಳ ನಂತರ ಅದಕ್ಕೆ ಮತ್ತೆ ನಾವು 500-600 ರೂಪಾಯಿ ಬೆಲೆಗೆ ಟೊಮ್ಯಾಟೊ ಸಿಗಂತ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸರ್. ಮತ್ತೆ ಏನಾದ್ರೆ ಟಮಟಮ್ ಅದಾರ ನಮ್ಮಲ್ಲಿ, ಹಳ್ಳಿ ಸಂತಿಗೆ ಮಾಡ್ತೇವೆ ಸರ್. ನಿಮ್ದೇ ಅದ? ನಿಮ್ದೇ ವಾಹನ ಇಟ್ಕೊಂಡ್ರಿ? ವಾಹನ ಇಟ್ಕೊಂಡ್ರಿ. ಓಕೆ. ಒಂದು 20-25 ಕ್ಯಾನ್ ಹಳ್ಳಿ ಸಂತಿ ವೈದ್ಯಕೀಯ ಮಾಡ್ತೇವ್ರಿ ಸರ್. ಅಲ್ಲಿ ನಮ್ಗೆ ಅದ್ರಾಗ ಡಬಲ್ ಆದಾಯ ಆಗ್ತದೆ ಸರ್. ಇಲ್ಲಿ ಮಾರ್ಕೆಟ್ ಯಾರ್ಡ್ನಾಗ ಆಡ ತಮಾಲ್ ಇವೆಲ್ಲ ಹೋಗ್ಕೇಸಿಂದ ಬರೋದು ಕಡಿಮೆ ರೀ. ಇಲ್ಲಿ ಎಷ್ಟು ಬರ್ತದೆ ನೇರವಾಗಿ ಬರ್ತದೆ. ಚಿಲ್ಲರ್ ಮಾಡ್ತದೆ. ಅಂದ್ರೆ ಕಲಬುರ್ಗಿ ಮಾರ್ಕೆಟ್ಗೂ ನೀವು ಮಾರಾಟ ಮಾಡ್ತಾ ಇದ್ರಿ, ಆಮೇಲೆ ಉಳಿದ ನಮ್ಮ ಸಂತಿಗಳಿಗೆ ಮಾಡ್ತೀವಿ. ನಮ್ಮ ಊರಾಗೂ ಸಂತಿ ಆಗ್ತದ್ರಿ, ಮತ್ತೆ ಬೇರೆ ನರವಣದಾಗ ಆಗ್ತದ್ರಿ. ಅಂದ್ರೆ ಸುತ್ತಮುತ್ತಲ ಏನ್ ಸಂತಿ ನಡೀತಾವ? ಹೋಗ್ತೇವ್ರಿ ಸರ್. ಅಲ್ಲೆಲ್ಲ ನೀವು ಮಾಡ್ತಾ ಇದ್ರಿ, ನೀವೇ ಸ್ವತಃ ಕೂತ್ ಮಾಡ್ತಾ ಇದ್ರಿ ಅಥವಾ ಮನೆ ಮಂದಿ ಇರ್ತಾರೆ? 2-3 ಮಂದಿ ಹೋಗ್ತೇವ್ರಿ ಸರ್. 2-3 ಮಂದಿ ಅಲ್ಲಿ ಅಲ್ಲೇ ಒಂದ್ ಅಂಗಡಿ ಹಚ್ಕೊಂಡು ಕೇಸಿಂದ 3-4 ತಾಸ ತನ್ನ ಸಂತಿ ಇರ್ತದ್ರಿ, ಮಾರ್ಕೊಂಡು ಕೇಸಿಂದ ಬರ್ತೇವೆ. ಈಗ ಸಾಮಾನ್ಯವಾಗಿ ಏನಾಗ್ತದ, ರೈತರು ಬೆಳೀತಾರೆ, ಬೆಳೆದು ಅದನ್ನ ನಾವು ಬೆಳೆದು ನಾವೇ ಮಾಡಬೇಕು, ಆಮೇಲೆ ಹೋಗಿ ಅದನ್ನ ನಾವು ಮಾರಾಟ ನಾವೇ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಅನ್ನುವಂತ ವಿಚಾರ ಹೇಳ್ತಿರ್ತಾರೆ, ನಿಮ್ಗೇನ್ ಅನಿಸ್ತದೆ? ನನಗೆ ಹೇಳ್ರಿ ಸರ್, ಕರ್ತವ್ಯನೆ ಅದೇ ಇಟ್ಕೊಂಡು ಕೂತಿದ್ವಲ್ಲ ಸರ್. ಏನು ಮಾಡ್ಬೇಕು, ಇದು ಮಾರ್ಬೇಕು, 10 ರೂಪಾಯಿಗೆ ಯಾಕಾಗಲ್ಲ ಅದು ಕೆಲಸದಿಲ್ರಿ. ನಾವು ಅದು ಎಷ್ಟೇ ಬೆಲೆ ಬಂದ್ರು ಅಷ್ಟಕ್ಕೆ ಮಾರಂತ ಒಂದು ವ್ಯವಸ್ಥೆ ಮಾಡ್ಕೋತೀವ್ರಿ. ಐತ್ರಿ, ಒಂದೇನದಾರೆ ಇಲ್ಲೇ ಮಾರ್ಬೇಕನ್ನಂತದ್ದು ಏನ್ ನಿರ್ಧಾರ ಇಲ್ರಿ. ಮಾರ್ಕೆಟ್ ಎಲ್ಲಿ ಅದ ಅಲ್ಲಿ ತಾನು ಹೋಗ್ತೇವ್ರಿ. ಬುಲೆರೊ ಸಮ್ಯುನಿಕೇಶನ್ ಕೊಟ್ಟು ಕಳಿಸ್ತೀವಿ ರೀ, ಹೈದರಾಬಾದ್ ಆಗಲಿ ಅಥವಾ ಪೂನಾ ಆಗಲಿ ರೀ. ಸ್ವಲ್ಪ ಕಡಿಮೆ ಇತ್ತಂದ್ರೆ ಹಳ್ಳಿ ಸಂತಿದಾಗ ಮಾಡ್ತೀವಿ. ನಮ್ಮಲ್ಲಿ ನನಗೆ 3 ರೂಪಾಯಿ 4 ರೂಪಾಯಿ ಕೆ ಜಿ ಟೊಮಾಟೆ ಮಾರ್ಕೆಟ್ದಾಗ ಬಿದ್ದರೆ ಅಲ್ಲಿ ಸಂತಿ ಒಳಗೆ 10 ರೂಪಾಯಿ ಕೆ ಜಿ ಆಗ್ತದೆ. ದೂರದ ಮಾರ್ಕೆಟ್ಗೂ ನೀವು ಮಾಡ್ತೀರಿ? ಎಲ್ಲಿ? ಹೈದರಾಬಾದ್ ಕಳಿಸ್ತೀರಿ? ಹೈದರಾಬಾದ್ ಕಳಿಸ್ತೇವೆ ರೀ. ಮತ್ತೆ ಪುಣಾ ರೀ? ಮತ್ತೆ ಎಲ್ಲಿ ಕಳಿಸ್ತೀರಿ? ಸೋಲಾಪುರ್ಗ ನಮ್ದು ಸೇಮ್ ಅದ ರೀ. ಮತ್ತೆ ಅಂತ ದೂರದ ಮಾರ್ಕೆಟ್ಗಳಿಗೆ ನೀವು ಕಳಿಸಬೇಕು ಅಂತಂದ್ರೆ ಅದನ್ನ ಸರಿಯಾಗಿ ಪ್ಯಾಕ್ ಮಾಡೋದಾಗ್ಲಿ ಅಥವಾ ಸರಿಯಾದ ಸಮಯದೊಳಗೆ ಅದನ್ನ ಕೊಯ್ಲು ಮಾಡೋದಾಗ್ಲಿ ಇವೆಲ್ಲ ಮಾಡ್ಬೇಕಾಗ್ತದೆ. ಆ ಟೈಮಿಗೆ ಸರ್ ಒಂದ್ 4-5 ಲೇಬರ್ ಹಚ್ಕೊತೀವಿ ರೀ. 4-5 ಲೇಬರ್ ಹಚ್ಕೊಂಡ ಕೇಸಿಂದ ಅದಕ್ಕೆ ಸರಿಯಾಗಿ ಪ್ಯಾಕಿಂಗ್ ಮಾಡ್ಕೇಸಿಂದ ಮಾರ್ಕೆಟ್ ಹೋಗತ್ತಾನು ನಮ್ಮ ಮಾಲ್ನು ಖರಾಬ್ ಆಗಿರ್ಬಾರ್ದು. ವ್ಯವಸ್ಥೆ ಮಾಡಿ ಕಳಿಸ್ತೇನೆ ರೀ ಸರ್. ಓಹೋ. ಮತ್ತೆ ಈಗ ನೀವು ಮಾರ್ಕೆಟ್ ಮಾಡುವಂತ ಟೈಮ್ನೊಳಗೆ ನೀವು ಮಾಲ್ ತಗೊಂಡು ಹೋಗ್ತೀರಿ ಮಾರ್ಕೆಟ್ಗೆ, ಅಲ್ಲಿ ಕೂತು ಮಾರಾಟ ಮಾಡಿ ಬರ್ತೀರಿ ಮುಂಜಾನೆ ಸಂಜೆ ತನಕ. ಮತ್ತೆ ಇಲ್ಲಿ ಕೆಲಸಗಳು ಹೆಂಗ? ಮನೆ ಇದ್ದವ್ರು ಉಳಿದವ್ರು ಮಾಡ್ಕೊತಾರೆ, ಇಬ್ಬರು ಹೋಗ್ತಾರೆ ಸರ್, 4 ಮಂದಿ ಉಳಿತಾರೆ, 4 ಮಂದಿ ಕೆಲಸ ಮಾಡ್ಕೊತಾರೆ. ಅಂದ್ರೆ ಮನಿ ಮಂದಿ ಕೂಡಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಸರ್. ಪಗಾರ ಎಲ್ಲರದು ಅಲ್ಲೇ, ಎಲ್ಲರದು ಅಲ್ಲೇ ಬರ್ತದೆ ಪಗಾರ. ಹಣ್ಣಿನಾಗೆ ಹುಡ್ಕಿಡೋದ್ರಿ ಸರ್. ಈಗ ಟೊಮ್ಯಾಟೊ ಆಯ್ತು, ಟೊಮ್ಯಾಟೊ ಜೊತೆಗೆ ಮತ್ತೆ ಬೇರೆ ಯಾವ್ಯಾವ ತರಕಾರಿ? 3-4 ತರಕಾರಿ ಇರ್ತಾವ್ರಿ ಸರ್. ಯಾವ್ದು ಹಳ್ಳಿ ಸಂತಿ ಹೋಗ್ಬೇಕಿತ್ತು ಅಂದ್ರೆ ಮೆಣಸಿನ್ಕಾಯಿ ಇರ್ತಾವ್ರಿ ಸರ್ ನಮ್ಮಲ್ಲಿ, ಹಾಗಲ್ ಇರ್ತದ್ರಿ, ಹೀರಿ ಇರ್ತದ್ರಿ ಸರ್, ಟೊಮಾಟೊ ಇರ್ತಾವ್ರಿ. 1 ಕಿಲೋ 1 ಎಕರೆ ರೇಟ್ ಸಿಗ್ತದೆ ರೀ. ಮಾರ್ಕೆಟ್ ಅಂತ ಬರ್ತೀವ್ರಿ ಸರ್ ಸಂತಿ ಹೋಗಿ. ಈಗ ನಿಮ್ಮ ಹೊಲಕ್ಕೆ ಯಾರು ಬಂದು ಒಯ್ಯೋದಿಲ್ಲ? ಯಾರು ಬರೋದಿಲ್ಲ? ಇಲ್ಲ ನಮಗೆ ಕೊಡ್ರಿ, ನಾವು ತಗೊಂಡು ಹೋಗಿ ಮಾರಾಟ ಮಾಡಿ ಬರಂಗಿಲ್ಲ ಸರ್. ಯಾರು ಬರೋದಿಲ್ಲ? ದಿನನಿತ್ಯ ಇಲ್ಲಿ ಏನ್ ಬರೋದ, ಅಡಿಗೆ ಕಂಟಿನ್ಯೂ ಬರ್ತಿರ್ತದ್ರಿ. ಈಗ ಹೆಚ್ಚು ಕಡಿಮೆ ನೀವು ವರ್ಷ ಪೂರ್ತಿ ಎಲ್ಲ ತರಕಾರಿ ಬೆಳೀತಾ ಇದ್ರಿ, ನೀರಾವರಿ ವ್ಯವಸ್ಥೆ ಆದ ಸಣ್ಣ ಸಣ್ಣ ಪ್ಲಾಟ್ ಮಾಡ್ತೀರಿ, ಆಮೇಲೆ ಒಂದ್ ಬೆಳೆ ಆದ ನಂತರ ಇನ್ನೊಂದು ಬೆಳೆ ತಗೋತೀರಿ. ಹಿಂಗಾಗಿ ನಿಮಗೆ ಏನಾಗ್ತದ, ನಿರಂತರವಾಗಿ ಕೊಯ್ಲು ಇರ್ತದ, ಕೆಲಸನೂ ಇರ್ತದ, ಆದಾಯನೂ ಇರ್ತದ. ಇಂಥ ಒಂದು ಸಮಯದೊಳಗ ಒಂದು ವರ್ಷದ ಒಂದು ಲೆಕ್ಕ ನಾವು ಹಾಕಿ ನೋಡಿದ್ರ ಯಾವ ಸಮಯದೊಳಗ ನಿಮಗ ಒಳ್ಳೆ ಬೆಲೆ ಬರ್ತದ ಅಂತ ಹೇಳಿ ಅಂತ ಅನಸ್ತದ ನಮಗ್ರಿ ಸರ್? ಕಾಯಿಪಲ್ಯ ಫೆಬ್ರವರಿ ಮಾರ್ಚ್, ಫೆಬ್ರವರಿ ಮಾರ್ಚ್ ನೊಳಗೆ ಒಳ್ಳೆ ರೇಟ್ ಇರ್ತದೆ. ಮತ್ತೆ ಹಬ್ಬ ಹುಣ್ಣಿಮೆ ಇರ್ತಾವ ಆ ಟೈಮ್ ನೊಳಗೆ? ಈಗ ಬಕ್ರೀದ್ ಹಬ್ಬದಾಗ ಟೊಮಾಟಾಗ ಬೇಡಿಕೆ ಜಾಸ್ತಿ, ದೀಪಾವಳಿ ಒಳಗೆ ಮೆಣಸಿನ್ಕಾಯಿ ಬೇಡಿಕೆ ಬಹಳ ಜಾಸ್ತಿ ಇರ್ತದೆ. ಎಲ್ಲ ಮಸೆ ಅಂತ ಕೇಳಬೇಡ್ರಿ, ಕಾಯಿಪಲ್ಯ ಮಾರ್ತಿರ್ತದೆ. ಜನವರಿ ಫೆಬ್ರವರಿ ಇರ್ದಾಗ ಲಗ್ನ ಸೀಸನ್ ಬಂದಿರ್ತದೆ, ಆಗಳಾಗ ಟೊಮಾಟಾಗಿ ಸ್ವಲ್ಪ ಬೆಲೆ ಇರ್ತದೆ, ಬೇಡಿಕೆ ಇರ್ತದೆ. ಈಗ ಅಂತ ಸಮಾರಂಭಗಳಿಗೆ ನೀವು ನೇರವಾಗಿ ಮಾರಾಟ ಮಾಡಿದಂತ ಉದಾಹರಣೆಗಳು ಅದಾವ ಅಂತೀರಿ? ಈಗ ಸಾಕಷ್ಟು ಮದುವೆ ಸಮಾರಂಭಗಳು ನಡೀತಾವ. ಇಲ್ಲಿ ಸರ್ ಯಾರು ಊರನವರು ಒಂದ್ ಕ್ಯಾನ್ 2 ಕ್ಯಾನ್ ಹೇಳಿದ್ರೆ ಅಷ್ಟೇ ಒಯ್ದು ಕೊಟ್ಟಿರ್ತೀರಿ. ಬೇರೆ ಕಡೆಯಿಂದ ಬಂದು ಏನು ಯಾರು ಬರಂಗಿಲ್ಲ ಸರ್. ಮಾರ್ಕೆಟ್ ಅಡಿಗೆ ಹೋಗ್ತಾರೆ, ಇಲ್ಲ ಸಂತಿ ಹೋಗ್ತಾರೆ, ಇಲ್ಲ ಸಂತ್ಯಾಗ ಯಾರು ಹೇಳ್ತಾರೆ ನಾಳೆಗೆ ನಮ್ಮ ಮನೆ ಕಾರ್ಯಕ್ರಮದ ಒಂದ್ 2 ಕ್ಯಾರೆಟ್ ಮೆಣಸಿನ್ಕಾಯಿ ಬದ್ನೆಕಾಯಿ ಟೊಮಾಟ ಹಂಗ ಕೊಟ್ಟು ಕಳಿಸ್ತೇವೆ. ಈಗ ಒಂದ್ ಮಾತು ಕೇಳ್ತೀನಿ ನಾನು, ಈಗ ಸಾಕಷ್ಟು ಕಲ್ಯಾಣ ಮಂಟಪಗಳು ಇರ್ತಾವ, ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದ, ಅವ್ರ ಹತ್ರ ಏನಾದ್ರೂ ಹಿಂಗ ಕಾಯಿಪಲ್ಯ ಮಾರಾಟ ಮಾಡುವಂತವ್ರ ಇರ್ಬೋದು ಅಥವಾ ಕಿರಾಣಿ ಸಾಮಾನ್ ಮಾರಾಟ ಮಾಡುವಂತವ್ರ ಇರ್ಬೋದು, ಕೇಟರರ್ಸ್ ಇರ್ಬೋದು, ಇವ್ರದೆಲ್ಲ ಒಂದು ಕಾಂಟ್ಯಾಕ್ಟ್ ನಂಬರ್ ಅಥವಾ ಸಂಪರ್ಕ ಇರ್ಬೋದಲ್ಲ ಅಲ್ಲಿ? ಇಲ್ಲ ಇಂಥಲ್ಲಿ ಸಿಗ್ತದ ಅವ್ರ ಕಡೆಯಿಂದ ನಾವು ತರಿಸೋಣ ಅನ್ನುವಂಥದ್ದು ಏನಾದ್ರು ಅಂತ ಏನಾದ್ರು ವ್ಯವಸ್ಥೆ ಮಾಡ್ಕೊಳಕ್ ಸಾಧ್ಯದನ ಹೆಂಗಂತ? ನಾವು ಅಂತ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಸರ್. ಒಂದು ಲಗ್ನ ಕಲ್ಯಾಣ ಮಂಟಪದಾಗ ಅಂದ್ರೆ ಸರ್ ಒಬ್ಬರೇ ಅಡಿಗೆ ಮಾಡೋರು ಇದ್ರೆ ಅಂದ್ರೆ ಸರ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ಯಾರ್ಯಾರು ಲಗ್ನ ಯಾರ್ಯಾರು ಚಾಯ್ಸ್ ಅಂತ ಯಾವ ಸಂಪರ್ಕ ಇಲ್ಲ ಸರ್. ಅಂದ್ರೆ ಇಂಥ ವ್ಯವಸ್ಥೆ ಐತೇನಂತ ನಾನು ಕೇಳೋದು, ಯಾಕಪ್ಪ ಅಂತಂದ್ರೆ ಇಂಥ ಮಾರ್ಕೆಟ್ ಮಾಡೋದಕ್ಕೆ ಇದೊಂದು ಹಾದಿ ನಮ್ಗೆ. ಹೌದಾ? ಅಂಥ ಒಂದು ಸಂದರ್ಭದೊಳಗ ಈಗ ಇಂಥ ಕಲ್ಯಾಣ ಮಂಟಪ ಇರ್ಬೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಆಯೋಜಕರು ಮಾಡುವಂತಹದ್ದಿರ್ಬಹುದು, ಅಂಥಲ್ಲಿ ಸಂಪರ್ಕ ಇತ್ತು ಅಂತಂದ್ರೆ ನಿಮಗೆ ಮಾರಾಟಕ್ಕೂ ಒಂದು ಸರಳವಾದಂತಹ ಒಂದು ವೇದಿಕೆ ಸಿಗ್ತದೆ. ಸಂಪರ್ಕ ಸಂಪರ್ಕ ಯಾವುದು ಇಲ್ಲ ಅಂತಂತೀರಿ. ಅಡ್ಡಿಲ್ಲ. ಈಗ ಕಾಯಿಪಲ್ಯ ಅಂತೂ ಬೆಳೀತಾ ಇದ್ರಿ, ಇದ್ರೊಳಗೆ ಏನು ಸವಾಲ್ ಅಂತ ಅನಿಸ್ತದ ನಿಮಗೆ ಕಾಯಿಪಲ್ಯ ಬೆಳೆಯೋದ್ರೊಳಗ? ಎಲ್ಲ ನಮ್ಮ ಕೆಲಸಗಳು ಸರಳವಾಗಿ ಆಗ್ತದೆ, ನಮಗೆ ಸಾಕಷ್ಟು ಆದಾಯ ಬರ್ತದ ಅಂತ ಅನಿಸ್ತದ ನಿಮಗೆ? ಸರಳ ಯಾವಾಗ್ನೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಹೋರಾಟ ಮಾಡಬೇಕು. ಒಂದು ನಮಗೆ ಸರಳ ಆಗ್ಬೇಕಿತ್ತಂದ್ರೆ ಸರ್ ವಾತಾವರಣ ಸರಿಯಾಗಿರ್ಬೇಕು. ವಾತಾವರಣ ಸರಿಯಾಗಿದ್ದಿಲ್ಲ ಅಂದ್ರೆ ನೀವು ಬೆಕ್ಕದಂತದ ವಿಶ್ವ ಪ್ರಯತ್ನ ಮಾಡ್ರಿ, ಆ ಬೆಳಿಗ್ಗೆ ಆ ವಾತಾವರಣಕ್ಕೆ ಹೊಂದ್ಕೊಂಬಂಗಿಲ್ಲ, ರೋಗ ಬರ್ತಾವ್ರಿ, ಅಲ್ಲಿ ದೊಡ್ಡ ಹೋರಾಟ ಆಗ್ತದ್ರಿ. ಅಲ್ಲಿ 100 ಒಬ್ಬ ರೈತರು ಯಾರು ಸಕ್ಸಸ್ ಆದ್ರೆ ಇಲ್ಲ ಬಹಳಷ್ಟು ನುಕ್ಸಾನ್ ಮಾಡ್ತದೆ. ಒಕ್ಕಲ್ತನ ವಾತಾವರಣ ಮತ್ತು ಮಳೆ ಮ್ಯಾಗೆ ಅವಲಂಬನ. ಹೌದೌದು, ಬಹಳ ಒಳ್ಳೆ ಮಾತು ಹೇಳಿದ್ರಿ. ಈಗ ನೋಡ್ರಿ, ಈಗ 15 ವರ್ಷ ಆಯ್ತು ನೀವು ಕೃಷಿ ಮಾಡ್ತಾ, 15 ವರ್ಷದ ಹಿಂದೆ ಇದ್ದಂತಹ ವಾತಾವರಣ ಈಗಿಲ್ಲ, ಬಹಳಷ್ಟು ಬದಲಾವಣೆ ಆಗಿದೆ. ಮಳೆ ಒಳಗೆ ಬದಲಾವಣೆ ಆಗಿದೆ, ಆಮೇಲೆ ನಮ್ಮ ಮಣ್ಣಿನ ಪರಿಸರ ಕೂಡ ಬಹಳಷ್ಟು ಬದಲಾವಣೆ ಆಗಿದೆ, ಆಮೇಲೆ ಉಷ್ಣತೆ ಒಳಗೆ ಬದಲಾವಣೆ ಆಗಿದೆ. ನಿಮಗೆ ಏನ್ ಅನಿಸ್ತದೆ, ಶುರು ಮಾಡದಂತಹ ಸಮಯದೊಳಗೆ ಯಾವ ರೀತಿಯಾದಂತಹ ವಾತಾವರಣ ಇತ್ತು, ಅದು ನಮ್ಮ ಕೃಷಿಗೆ ಯಾವ ರೀತಿ ಸ್ಪಂದಿಸ್ತಿತ್ತು, ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಅನಾನುಕೂಲ ಅನ್ಬಹುದು ಅಥವಾ ಏರುಪೇರು ಅಂತ ಅನ್ಬಹುದು? ಸರ್ ನಾವು ಶುರು ಒಕ್ಕಲ್ತನ ಮಾಡತ್ತೀವಿ ಸರ್, ಒಳ್ಳೆ ವಾತಾವರಣದಾಗ ಕರೆಕ್ಟ್ ಆಗಿ ಮಳೆ ಬರ್ತಿದ್ರು. ರೈತರು ಆಶಯ ಮಾಡಿದ್ರು, ಏ ಮಿರ್ಗದ ಮಳೆ ಬಿತ್ತಣಿಗೆ ಮಾಡಿಸ್ತಪ್ಪ ಅಂದ್ರೆ ಮಾಡಿಸೇ ಮಾಡಿಸ್ತದೆ. ಈಗ ಹೋದ ವರ್ಷ ನೋಡ್ರಿ, ಒಂದೂವರೆ ತಿಂಗಳ ದಿನ ಮಳೆ ಬರಲಿಲ್ಲ. ಈ ವರ್ಷದ ಕೇಳ್ರಿ, ಅತಿ ಹೆಚ್ಚಿನ ಬಿಸಿಲ್ರಿ ಈ ವರ್ಷ. ಇವೆಲ್ಲ ಏರುಪೇರುಗಳು ಮೊದಲು ಇವು ಕಡಿಮೆ ಇದ್ದೇನಂತ ಹಂಗ ಅನಿಸ್ತದ್ರಿ ಸರ್. ಸಮಯಕ್ಕೆ ಮಳೆ ಬರ್ತಿತ್ರಿ, ಆಯ್ತು, ಒಂದು ಒಳ್ಳೆ ಗಾಳಿ ಬೀಸ್ತಿತ್ತು. ಈಗ ನಾವು ಅಂತೇವ್ರಿ, ಗಂಗೆ ಮಾರಿ ಗಾಳಿ ಬೀಸ್ತಂದ್ರೆ ಒಳ್ಳೆ ಬೆಳೆ ಆಗ್ತದ, ರೋಗ ಬರಂಗಿಲ್ಲ ಅಂತೇವ್ರಿ. ಈ ಮಾರ್ಗಲಿಂದ ಬರ್ತದ್ರಿ ಅದು. ಆ ಗಾಳಿ ಬಿಡ್ತಂದ್ರೆ ತಂತಾನೆ ಜ್ವಾಳ ಆಗ್ತಾವ ಅಂತ ನಮ್ಮ ಪೂರ್ವಜರು ಹೇಳ್ತೀವಿ. ಈಗ ಆ ಗಾಳಿಗಳಿಗೆ ಗಾಳಿನೇ ಇಲ್ಲ ಅಂತೀರಿ ಸರ್. ಈ ವರ್ಷದ ಬಿಸಿಲು ನೋಡಿದ್ರೆ ಸರ್, ನಾವು 15 ವರ್ಷ ಅಂದ್ರೆ ಅದಕ್ಕೆ ಹಿಂದೆ ನಿಡ್ಕೊಂಡು ಒಮ್ಮನ ನೋಡ್ಲಿಲ್ಲ ಅಂತ ಬಿಸಿಲು. ಆ ಬಿಸಿಲಿನೊಳಗೆ ಸರ್ ಯಾವಾಗ ಬೆಳೆ ಫೇಲ್ ಆಗ್ತದೆ. 45-46 ಡಿಗ್ರಿ ಸೆಲ್ಸಿಯಸ್ ಆದ ಏನೂ ಬೆಳೆಯಂಗಿಲ್ರಿ. ಮತ್ತೆ ನಿಮ್ದು ಬೆಳೆಯುತ್ತಾ ಆ ಸಮಯದೊಳಗೆ? ಟೊಮಾಟೊ ಐತ್ರಿ ಸರ್, ಮುಗಿಲಿಗೆ ಬಂದಿತ್ತು. ಅದ್ಮೇಲೆ ಏನಾದ್ರು ನೀವು ಪರಿಣಾಮ ಕಂಡ್ರಿ? ಸಾಕಷ್ಟು ಸರ್, ಹೂವನ್ನೇ ನಿಂದಿರ್ತಿದ್ದಿಲ್ಲ. ಹೂವ ತಂತಾನೆ ಉದುರು ಬೀಳ್ತಿದ್ದು. ಮತ್ತೆ ಕಾಯಿ ಸೈಜ್ ಆಗ್ಲಿ ಅಥವಾ ಕಡಿಮೆ ಆಗ್ತದೆ ಸರ್, ಸಣ್ಣದಾಗ್ತದೆ, ತುರಂತ ಕೆಂಪಾಗ್ಬಿಡ್ತಾವ್ರಿ ಬಿಸಿಲಿಗೆ. ಹಣ್ಣಾಗಿಂತ ಮುಂಚಿತವಾಗಿ ತಂತಾನೆ ಹಣ್ಣಾಗ್ಬಿಡ್ತಾವ್ರಿ. ಆಯ್ತು ಸರ್, ನಾನು ಒಕ್ಕಲುತನ ಮಾಡತ್ತೀವಿ ಒಂದು 3-4 ವಿಶೇಷವಾಗಿ ನನ್ನ ಸ್ವಂತ ವಿಚಾರಲಿಂದ್ರೆ ಜ್ವಾಳದ ಸಸಿ ಮಾಡ್ಕೊಂಡಿದ್ರಿ ಸರ್. ಜ್ವಾಳದ ಸಸಿ ಮಾಡ್ಕೊಂಡು ಕೇಸನ್ ನಾಟಿ ಮಾಡಿದ್ರಿ ಸರ್. 1/2 ಎಕರೆ ಹಚ್ಚಿದ್ರಿ ಸರ್, 9 ಚೀಲ. 1/2 ಎಕರೆದೊಳಗೆ 9 ಚೀಲ ಒಂದು ಫೀಟಿಗೆ ಒಂದು ಸಸಿ ಹಚ್ಚಿದ್ರಿ ಸರ್. ತೊಗರಿ ಸಸಿನೂ ಮಾಡ್ಕೊಂಡಿದ್ರಿ, 3 ಫೀಟಿಗೆ ಒಂದು ಸಸಿ ರೀ, 6 ಫೀಟ್ ಅಂತರ್ ಇಟ್ಟು ಮಾಡಿದ್ರಿ. 16 ಕ್ವಿಂಟಲ್ ಆಗಿತ್ತು ಸರ್ ಒಂದ್ ಎಕರೆ 16 ಕ್ವಿಂಟಲ್ ಆಗಿತ್ತು. ಮತ್ತೆ ನಿಮ್ ಜ್ವಾಳ ತೊಗರಿ ನೋಡಿ ಉಳಿದವ್ರ ಏನಂದ್ರು? ಬರೀ ನೋಡ್ಲಕ್ ಬಂದಾರಿ ಸರ್, ಸಾಕಷ್ಟು ಮಂದಿ. ಕೆಲವೊಬ್ಬರು ಪ್ರಯತ್ನನೂ ಮಾಡ್ಯಾರ್ರಿ. BSMR ಅಂತ ಒಂದು ತಳಿ ಇತ್ತು ರೀ, ನಮ್ಗೆ ಸರ್ ಅವ್ರು ಹೇಳಿರ್ತಾರೆ, ಈ ತಳಿಗೆ ಇಳುವರಿ ಬಕ್ಕಳದವ್ರಿ, ಬಹಳ ವಿಶಾಲವಾದಂತ ಗಿಡ ಆತಾವ, ನೀವು ಮೆಹನತ್ ಮಾಡೋರಿದ್ದೀರಿ, ಸ್ವಲ್ಪ ಮಾಡಿ ನೋಡ್ರಿ ಅಂತ ಅಂದ್ರೆ ಮಾಡಿದ್ರಿ ಸರ್. ಅವಾಗೆ ನನಗೆ ಪ್ರಶಸ್ತಿ ಕೊಟ್ಟಿದ್ರಿ, ಶ್ರೇಷ್ಠ ಕೃಷಿ ಅಂತ ಕೇಸ್ ಅಂದ್ರೆ ಅವಾಗೆ ಪ್ರಶಸ್ತಿ. ಕೃಷಿ ವಿಶ್ವವಿದ್ಯಾಲಯದಿಂದ ನೀವು ಪುರಸ್ಕಾರ ಸಿಕ್ತು ಅಂತ, ಶ್ರೇಷ್ಠ ಕೃಷಿಕ ಅನ್ನುವಂಥದ್ದು. ಈಗ ನೀವೇನು ಸಸಿ ಬೆಳೆಸಿ ನಾಟಿ ಮಾಡ್ತೀನಿ ಅಂತಂದ್ರಲ್ಲ, ಅದು ಸಣ್ಣ ಏರಿಯಾದಾಗ ಮಾಡಿದ್ರು ಅಥವಾ ದೊಡ್ಡ ಏರಿಯಾದಾಗ ಮಾಡಿದ್ರು? ಜ್ವಾಳ 1/2 ಎಕರೆ ಮಾಡಿದ್ರು. ಜ್ವಾಳ 1/2 ಎಕರೆ? ತೊಗರಿ 4 ಎಕರೆ ಮಾಡಿದ್ರು. ತೊಗರಿ 4 ಎಕರೆ ಮಾಡಿದ್ರಿ? ನಿಮಗೆ ಕಷ್ಟ ಅನಿಸ್ಲಿಲ್ಲ? 4 ಎಕರೆ ಬಹಳ ದೊಡ್ಡ ಕ್ಷೇತ್ರ ಆಗ್ತದ, ನಾಟಿ ಮಾಡ್ಕೋತ ಹೋಗ್ಬೇಕಲ್ಲ ಅಂತೇಳಿ. ಮೇದಾಗ ಸರ್ ಸಸಿ ಮಾಡ್ಕೊಂಡಿದ್ರು. June 1st ಮಳಿ ಬರ್ಲಿ ಅಥವಾ ಬರ್ಲಾರ್ದಿರ್ಲಿ ಬಾವಿ ನೀರಿನ ಮುಖಾಂತರ ಹಚ್ಚಬೇಕ್ರಿ ಸರ್. ಅವಾಗ ನಾವು ನೆತ್ಕೊಳ್ಳಗಲಿಂದ ಸಾಲ ಬಿಟ್ಕೇಸಿದ್ರಿ ಸರ್. ನಾವು ಮನೆಯವ್ರ ಒಂದು 3-4 ಮಂದಿ, ಒಂದು 3 ಮಂದಿ ಲೇಬರ್ ತಗೊಂಡ್ಕೇಸಿಂದ ಹಚ್ಕೊಂಡಿದ್ರಿ ಸರ್. ಆಮ್ಯಾಗ ಅದಕ್ಕೆ ಮತ್ತೆ ಬೋದ್ ಮಾಡ್ಕೊಂಡವ್ರಿ, 6 ಫೀಟ್ ಅಂತರಿಟ್ಟು ಸರ್ ಹೋಗ್ಲಿಕ್ ಬರ್ತಿದ್ರು. ಆ ತರ ಬೆಳೆದಿತ್ತು, ಅಷ್ಟೆಲ್ಲ ಆಗದೆ ಚಲೋ ಬೆಳೆದಿತ್ತು. ಬಹಳ ಒಳ್ಳೆ ವಿಧಾನ ಅದು, ನಾಟಿ ಮಾಡೋದ್ರಿಂದ ನಮಗೆ ಬಹಳ ಒಳ್ಳೆ ಬೆಳವಣಿಗೆ ಸಿಗ್ತದೆ, ಮತ್ತೆ ಇಳುವರಿನೂ ಕೂಡ ಸಿಗ್ತದೆ. ನಿಮ್ದೇ ಉದಾಹರಣೆ ಅದ, 16 ಕ್ವಿಂಟಲ್ ಬಂತ ಅಂತ ಹೇಳಿದ್ರಲ್ಲ ಸರ್. ಬಂದ ಕೇಸಿಂದ ಅದು ಕಟಾವ್ ಮಾಡಿ ರಾಶಿ ಮಾಡಿ ನೋಡ್ರಿ ಸರ್, ಒಂದಿಷ್ಟು ಏರಿಯಾ ಕಟಾವ್ ಮಾಡಿ ನೋಡಮಿ, ಆಮ್ಯಾಗೆ ಎವರೇಜ್ ನೋಡ್ಲಿಕ್ಕೆ ಬರ್ತಂತ ಮಾಡಿರಿ ಸರ್, ಬಂಪರ್ ಅಂತ. ಮತ್ತೆ ಅದನ್ನ ನೀವು ಕಂಟಿನ್ಯೂ ಮಾಡ್ಲಿಲ್ಲ ಸರ್? ಅದು BSMR ತಳಿ ಮುಂದೆ ದಾಲ್ ಮಿಲ್ಕ್ ನಡಿಲಿಲ್ರಿ, ದಪ್ಪ ಕಾಳು ಬರ್ತಾವ್ರಿ, ಇವ್ರಲ್ಲಿ ಚೂರ ಆಗ್ಲಿಕ್ಕೆ ಅಂತ ಕೇಸಿಂದ ಮಸಿನ ನಮ್ದು TSR 3 ಮತ್ತೆ GRG 8 ಅಂದು ಕಾಳು ಸಣ್ಣ ಇರ್ತಾವ್ರಿ, ಅದೇ ಲೆವೆಲ್ ಮಸಿನ್ಗಳು ಕಾಳು ದಪ್ಪ ಬಿಡ್ತೀವ್ರಿ ಸರ್. ಬಂದ್ ಆಗಿದ್ರಿ ಸರ್, ಇಲ್ರಿ ಅದರಂತದೇ GRG ಅದ ಸರ್. GRG ತಳಿನು ಬಹಳ ಎತ್ತರಾಗಿ ಬೆಳೆಯೋದು, ಬಹಳ ವಿಶಾಲವಾಗಿ ಬೆಳೀತದ್ರಿ, ಬೆಳೆಸಾರ ಇಟ್ಟಿದ್ರು. ಇದು ಒಂದು ಒಳ್ಳೆ ಪಾಠ, ನಮ್ಮ ರೈತರು ಯಾಕೆ ಮಾಡಿಲ್ಲ ಅಂತೀರಿ? ನಿಮ್ಮ ಸುತ್ತಮುತ್ತಲ ಇದ್ದವ್ರ, ನಿಮ್ಮ ಸ್ನೇಹಿತರೆ ಅದನ್ನ ಯಾಕೆ ಮಾಡಿಲ್ಲ ಸರ್? ಬಹಳ ಮಂದಿ ಮಾಡ್ಯಾರ ಅಂತೀರಿ? ನಾಟಿ ಪದ್ಧತಿ ಒಳಗೆ ಬಹಳ ಮಂದಿ ಮಾಡ್ಯಾರ. ಸುಂಟನೂರ್ದಾಗ ಮಾಡಿರಿ ಸರ್, ಇಲ್ಲಿ ಸುಲ್ತಾನ್ಪುರ್ದಾಗ ಮಾಡಿರು. ಜ್ವಾಳ ಯಾರು ಮಾಡಿಲ್ಲ ನೀವು ಮಾಡದಂಗ? ಜ್ವಾಳ ನಾ ಮೋಹಳದಾಗ ನೋಡಿದ್ರಿ, ಮಹಾರಾಷ್ಟ್ರದಾಗ್ರಿ, ಅಲ್ಲಿ ಒಬ್ಬ ರೈತನಾರಿ ಸುನೀಲ್ ಘಾಟುಳಿ ಅಂತ ಕೇಸ, ಅಲ್ಲಿ ನರ್ಸರಿ ಅದಾರಿ ಅವ್ರದ್ದು. ಆ ನರ್ಸರಿಗೆ ನಾವು ಹೋದಾಗ ಅಲ್ಲಿ ಮಾಡಿದ್ ನಾನು ನೋಡಿ ಬಂದ ಕೇಸಂದ್ರೆ ಮಾಡಿದ್ರಿ, ಟೇ ತಂದ ಕೇಸಂದ್ರೆ ಕೊಕ್ಕೋ ಪೇಟ್ ಹಾಕಿ ಅದ್ರೊಳಗೆ ಒಂದೊಂದು ಕಾಳು ಹಾಕಿ ಸಸಿ ಮಾಡ್ಕೊಂಡು ಮಾಡಿದ್ರಿ ಸರ್. ನೀರಿನೊಳಗೆ ಬೆಳೆಯಂತ ತಳಿ ಬೀಜ ನಂಬಲ್ ಸಿಗಂಗಿಲ್ಲ, ಜೋಳದ ಬೀಜ ಹೌದು, ಅದು ಕೂಸಿದಾಗೆ ನೀರಿನಾಗೆ ಬೆಳಿಬೇಕ್ರಿ ಸರ್. ಅದು ಆ ತಳಿ ನಂಬಲ್ಲಿಲ್ರಿ. ಅಂದ್ರೆ ಹೆಂಗ? ಅದು ಬೀಜ ಹಾಕಿದ ಬಳಿಕ ನಾವು ಜ್ವಾಳ ಬಿತ್ತಿದ್ವಿ ಅಂದ್ರೆ ಜ್ವಾಳ ಎತ್ತರ ಆಗತ್ತ, ನೀರು ಹುಡದ ಅವಶ್ಯಕತೆ ಇರಂಗಿಲ್ಲ. ನೀರು ಹುಡಿದ ಅಂದ್ರೆ ಒಂಥರದ್ದು ಸರಬ ರೋಗ ಅಂತ ಬರ್ತದೆ. ಈ ಸಸಿಗೆ ನೀರೊಳಗೆ ಬೆಳೆಯಂತದ್ದು ತಳಿ ಇರ್ತದ್ರಿ, ಅದು ಬೀಜ ಕಾಳು ಹಾಕಿದ ಬಳಿಕ ನೀರು ಹೊಡ್ಕೋತ ಹೋಗ್ಬೇಕಾಗ್ತದ್ರಿ, ಅದು ನೀರಿನಾಗೆ ಬೆಳೆಯಂತದ ಒಂದು ಶಕ್ತಿ ಇರ್ತದ್ರಿ. ಅದು ಇನ್ನ ಬೇರೆ ಕಡೆ ವೈದ್ಯ ಕೇಸಿಂದ ಅದು ಹಚ್ಚದಾಗ್ರಿ, 10 ದಿವಸ ನೀರು ಬೇಕ್ರಿ ಅದ್ರಿ. ಓಹೋ, ಅದು ಬೇಕಲ್ಲ. ಹಾ ರೀ, ಅದ್ರ ಸಲಕ್ಕೆ ಬಹಳಷ್ಟು ರೈತರು ಮಾಡಿರ್ತಾರೆ. ನೀರಿನ ವ್ಯವಸ್ಥೆ ಇದ್ರ ಇದನ್ನೊಂದ್ ಸ್ವಲ್ಪ ಪ್ರಯೋಗ ಮಾಡಬಹುದು, ಸ್ವಲ್ಪ ಕ್ಷೇತ್ರದೊಳಗೆ ಮಾಡಕ ಸಾಧ್ಯ. ನಾ ಎಲ್ಲಿ ನೋಡ್ ಬಂದಿನಿ ಸರ್, 35 ಚೀಲ ಮಾಡ್ಯಾನ ಒಂದ್ ಜೋಳ 35 ದೊಡ್ಡ ಚೀಲ. ಈಗ ತಾವು ಯಶಸ್ವಿಯಾಗಿ ತರಕಾರಿ ಬೇಸಾಯ ಮಾಡ್ತಾ ಇದ್ದೀರಿ, ಈಗೇನು ನೀವು ಮಾಡ್ತಾ ಇದ್ದೀರಲ್ಲ ಅದು ನಿಮಗೆ ಬಹಳಷ್ಟು ಖುಷಿ ಕೊಟ್ಟದ, ಆನಂದ ಕೊಟ್ಟದ, ತೃಪ್ತಿ ಕೊಟ್ಟದ ಅಂತೀರಿ? ತರಕಾರಿ ಬೇಸಾಯದೊಳಗ ಟೊಮ್ಯಾಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಏನೇ ಇರ್ಬೋದು, ಇದ್ರೊಳಗೆ ನಮಗೆ ಸಾಕಷ್ಟು ಆದಾಯದ, ಇದಕ್ಕಿಂತ ಹೆಚ್ಚಿಗೆ ತಗೊಂಡ್ ಏನ್ ಮಾಡುವಂತದ್ದು ಅನ್ನುವಂತ ಭಾವನೆ ಕೂಡ ಅದ ಏನ ತಮ್ಮಲ್ಲಿ? ಇಲ್ರಿ ಸರ್, ಇನ್ನೂ ಪ್ರಯತ್ನ ಮಾಡಿ, ಇನ್ನೂ ಪ್ರಯತ್ನ ಮಾಡ್ಬೇಕಂತದ ವಿಚಾರ. ನಾನು ಇದ್ರೊಳಗೆ ಬದಲಾವಣೆ ಮಾಡ್ಬೇಕು ಕಲ್ತು. ನಮ್ಗಿಂದ ನಾಲ್ಕು ರೈತರು ನೋಡ್ಕೇಶನ್, ಅವ್ರನ್ನೂ ಕೂಡ ಕಡಿಮೆ ಹೊಲದಾಗ ಒಂದು ಒಳ್ಳೆ ಇಳುವರಿ ತೆಗೆಯಂತ ವಿಚಾರ ಅವ್ರಿಗೂ ಬರ್ಬೇಕು. ನಾನು ಇನ್ನೂ ಸ್ವಲ್ಪ ಪ್ರಯತ್ನ ಅನ್ನೋದೇ ಒಂದದಾರಿ. ಇದ್ರೊಳಗೆ ತೃಪ್ತಿ ಎಂಬುದೇ ಒಕ್ಕಲ್ತನದಾಗ ಯಾರಿಗೂ ಸಿಕ್ಕಿಲ್ಲ ಸರ್, ಇರುವುದಿಲ್ಲ. ಆದ್ರೆ ಈಗೇನು ನೀವು ಮಾಡ್ತಾ ಇದ್ರಲ್ಲ ಇದನ್ನ ಸಮಾಧಾನ ಅಂತ ಒಳ್ಳೇದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆರ್ಥಿಕವಾಗಿ ನಮ್ಮ ಮನೆ ಮಕ್ಕಳು ಎಲ್ಲ ಅನುಕೂಲವಾಗಿದ್ದವ್ರಿ ಒಕ್ಕಲ್ತನ ಮ್ಯಾಗೆ. ಒಂದು 50 ಕುರಿಗಳ ವರ್ಷಕ್ಕೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ಮಾರ್ಕೋತೇವ್ರಿ. ಒಂದು 45,000 ರೂಪಾಯಿ ನಾಟಿಗಳಿ ಮಾರ್ತೇವ್ರಿ ಸರ್. ಮತ್ತೆ ಅದರದ್ದು ಕೋಳಿದು ಮತ್ತು ಕುರಿದು ಏನು ಸಗಣಿ ಅದಲ್ಲ, ಬಹಳ ಇಂಪಾರ್ಟೆಂಟ್. ಅದಕ್ಕೆ ಒಳ್ಳೆ ರೀತಿಯಿಂದ ಶೇಖರಣೆ ಮಾಡಿಟ್ಕೋತೀವ್ರಿ. ಯಾವ ಬೆಳಿಗ್ಗೆ ಎಷ್ಟು ಕೊಡ್ಬೇಕಾಗ್ಯದ ಅಷ್ಟೇ ಕೊಡ್ತೀವ್ರಿ. ಪೂರ ಹೊಲ ತುಂಬಾ ಹಾಕಂಗಿಲ್ರಿ, ಬೆಳಿಗ್ಗೆ ಸಮೀಪದಲ್ಲಿ ಬೇಕಿಂದ ಕೊಡ್ತೀವ್ರಿ. ಅರ್ಧ ಕೆಜಿ ಕೊಡ್ಬೇಕು, 1 ಕೆಜಿ ಕೊಡ್ಬೇಕು, ಆ ತರ ಕೊಡ್ತೀವ್ರಿ ಸರ್. ಡ್ರಿಪ್ ಅದಾರಿ, ಡ್ರಿಪ್ ಇರಿಗೇಷನ್ ಒಂದ್ ಸ್ವಲ್ಪ ಬೆಳಿಗ್ಗೆ ರೋಗ ಕಡಿಮೆ ಬರ್ತದೆ. ಯಾವಾಗ ಬೆಳಿಗ್ಗೆ ಡ್ರಿಪ್ ಇರಿಗೇಷನ್ ದಾಗ ಯಾವಾಗ ನೀರು ಬಿಡಬೇಕಾಗ್ಯದ ಅವಾಗ ಅಷ್ಟೇ ಬಿಡ್ತೀವ್ರಿ. ಈ ಬಿಚ್ಚಿ ನೀರಿಗೆ ಏನಾಗ್ತದ್ರಿ, ಹೊಲ ಯಾವಾಗನು ಎಷ್ಟು ಕುಡಿತದೋ ಎಷ್ಟು ಬಿಡ್ತದೋ ಎಲ್ಲಿ ಹೋಗ್ತದೋ ಎಲ್ಲಿ ಹೋಗಲ್ಲ, ಎಲ್ಲಿ ಬೆಳೆ ಸರಿಯಾಗಿ ಆಗ್ತದ್ರಿ ಎಲ್ಲಿ ರೋಗ ಬರಂಗಿಲ್ಲ. ಮೊದಲನೇ ಗಿಡಕ್ಕೆ ಎಷ್ಟು ಹನಿ ಬೀಳ್ತಾವ ಕೊನೆ ಗಿಡಕ್ಕೂ ಅಷ್ಟೇ ಬೀಳ್ತದೆ, ಕರೆಕ್ಟ್ ಆಗಿ ನೀರು ಸಿಗ್ತದ್ರಿ. ಬಂದ್ರೆ ಎಲ್ಲದಕ್ಕೆ ರೋಗ ಬರ್ತದೆ ಇಲ್ಲಾಂದ್ರೆ ಯಾವ್ದಕ್ಕೂ ಬರಂಗಿಲ್ಲ. ಇಷ್ಟು ವರ್ಷದೊಳಗ ನಿಮಗೆ ಏನಾದ್ರು ಈ ಕೃಷಿ ಒಳಗ ಬಹಳಷ್ಟು ತೊಂದರೆ ಆದಂತಹ ಸಮಸ್ಯೆಗಳು ಅದಾವ ಅಂತೀರಿ? ಬಹಳಷ್ಟು. ಅವ್ರಿಗೆ ಒಂದ್ಸಲ 2019 ಮಳೆನೇ ಆಗ್ಲಿಲ್ಲರಿ ಸರ್, ಹೊತ್ತಿ ಹಾಕಿ ಮಾಡಿದವ್ರಿ, ಒಂದೆರಡು ಪ್ಲಾಟರ್ ನೀರು ಹೊತ್ತಿ ಹಾಕಿ ಮಾಡಿದವ್ರಿ. ಪ್ಲಾಸ್ಟಿಕ್ ಕೊಡ ಒಯ್ದಿದವ್ರಿ, ಅದು ತುಂಬಾ ಅಂದ್ರೆ ಸಣ್ಣದ ಒಂದು ತೂತ ಹಾಕಿಟ್ಟಿದ್ರು ಡ್ರಿಪ್ ಸಿಸ್ಟಮ್. ವಿಷ ಪ್ರಯತ್ನ ಮಾಡಿದ್ರು ಆ ವರ್ಷ ಎಲ್ಲ ನಮ್ಗೆ ಬಹಳ ತ್ರಾಸು. ಇನ್ನು 2 ವರ್ಷ ಹಿಂದೆ ರೀ ಸರ್, ಸಾಕಾಗಟ್ಟು ಮಳೆ ಆಗಿ ತ್ರಾಸು. ಹೆಚ್ಚಿಗೆ ಮಳೆ ಆದ್ರೂ ತ್ರಾಸ, ಕಡಿಮೆ ಆದ್ರೂ ತ್ರಾಸ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಮ್ಮ ರೈತರು ಸವಾಲನ್ನ ನೀವು ಸ್ವೀಕಾರ ಮಾಡಿ ಬಹಳ ಒಳ್ಳೆ ಕೃಷಿಯನ್ನು ಮಾಡ್ತಾ ಇದ್ರಿ. ಈಗ 1 ವರ್ಷದ ಅವಧಿ ಒಳಗ ನಿಮ್ಮ ಆದಾಯ ಅನ್ಬಹುದು ಅಥವಾ ಇಳುವರಿ ಅನ್ಬಹುದು ಎಷ್ಟು ನಿಮ್ಮ ಕ್ಷೇತ್ರದಿಂದ ಬರ್ತಾವ? ಒಂದು 16 ಎಕರೆ ಏನು ನಿಮ್ ಜಮೀನ್ ಅದ, ಅಲ್ಲಿಂದ ನಿಮಗ ಎಷ್ಟು ಆದಾಯವನ್ನ ನೀವು ಪಡಿತೀರಿ? ನಂದು ನೀರಾವರಿ ಮತ್ತು ಮೇಲಡಿ ಕೂಡಿಸ್ಕೇಶನ್ ಹೇಳ್ತೀನಿ. 1 ಎಕರೆಗೆ 1.5 ಲಕ್ಷ ರೂಪಾಯಿ ಸರಾಸರಿ ನಮ್ಗೆ ಆದಾಯ, ಸರಾಸರಿ ಆದಾಯ ಬರ್ತಾ ಇದೆ. ಯಾಕಂದ್ರೆ 1 ಎಕರೆ ಒಳಗೆ 3 ಬೆಳಿ ತಗೋತೀನಿ ಒಂದ್ ವರ್ಷದಾಗ. ಒಂದೇ ಬೆಳಿ ಮ್ಯಾಗ ಅವಲಂಬಿತ ಇರಂಗಿಲ್ಲ, 10-12 ಬೆಳಿ ಮಾಡಿ ಒಂದಕ್ಕೆ ಮಾರ್ಕೆಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದ್ ಕರೆ ಸಿಗ್. ಈ ಒಂದು ವಿಚಾರ ಇಟ್ಕೊಂಡು 10 ಎಕರೆ ಹೊಲ ಅದಂದ್ರೆ ಪೂರ್ತಿ ತೊಗರಿ ಬಿತ್ತದ್ರಿ, ಅದ್ರಾಗ 2 ಎಕರೆ ಮಾಡ್ಕೊಂಡು ಕೆಸಿಂದ ನಾ ಬೆಳಿ ಬೆಳಿ. ಅಡ್ಡಿಲ್ಲ ಅಂದ್ರೆ ಸಾಕಷ್ಟು ಬೆಳೆಗಳದಾವ, ನಿಮ್ಗೆ ಯಾವ್ದು ಚಿಂತಿಲ್ಲ. ಒಂದೇ ಬೆಳಿ ಮ್ಯಾಗ ಅವಲಂಬನೆ, ಒಂದೇ ಬೆಳಿ ಮೇಲೆ ಅವಲಂಬನೆ ಆದ್ರೆ ಲಾಸ್ ಆಗುವಂತ. ಪ್ರತಿ ವರ್ಷ ಲಾಸೆ ಅಂತ ಹೇಳ್ತಾರ್ರಿ, ಒಂದೇ ಬೆಳಿ ಮಾಡಂಗಿಲ್ರಿ. 16 ಎಕರೆನಾಗ ಕನಿಷ್ಠ ನನ್ನ ಬಳಿ ಯಾವಾಗ ಬಂದ್ ನೋಡಿ 10 ಬೆಳಿ ಇರ್ತಾವ ವರ್ಷ ಪೂರ್ತಿ. ಇಷ್ಟ ಇರೋದನ್ನ ಫಸ್ಟ್ ಈಗ ನೋಡ್ರಿ, 2 ಎಕರೆ ಹೀರಿ ನಾಟಿ ಮಾಡ್ತೀನಿ, 2ನೇ ಬೆಳಿ ನಂದಲ್ಲಿ ಟಮಾಟೆ ಇರ್ತದೆ, 3ನೇ ಬೆಳಿ ಹೋಗ್ಕೇಶನ್ ಗೋಧಿ ಕಡ್ಲಿ ಈ ತರ ಬರ್ತೀನಿ. ಅಲ್ಲಿ ಕಡಿಮೆ ನೀರು, ಒಂದ್ಸಲ 2 ಸಲ ಕಡ್ಲಿಗೆ ನೀರು ಕೊಟ್ಟರೆ ರಾಶಿ ಆಗ್ತದ್ರಿ, ಗೋಧಿನ 3-4 ಸಲ ನೀರು ಕೊಟ್ಟರೆ ರಾಶಿ, ಹಿಂಗೆ ಚೇಂಜ್ ಮಾಡ್ಕೋಬೋದು ಬರ್ತೀನಿ. ಭಾಷಮಿಯವರ ಈಗ ನೋಡ್ರಿ, ತಾವು ಹೇಳಿದ್ರಿ ರಸಗೊಬ್ಬರ ಅದನ್ನೆಲ್ಲ ನಾನು ಉಪಯೋಗ ಮಾಡಂಗಿಲ್ಲ ಅಂತ ಹೇಳಿದ್ರಿಲ್ಲ. ಎಲ್ಲ ಬೆಳೆಗಳು ಇರ್ತಾವ ಭೂಮಿ ಮೇಲೆ, ಮತ್ತೆ ಅವಕ್ಕೆ ಪೋಷಕಾಂಶ ಬೇಕಲ್ಲ. ನೀವು ಬರೀ ಎರೆಗೊಬ್ಬರ ಆಮೇಲೆ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಇವನ್ನಷ್ಟೇ ಉಪಯೋಗ ಮಾಡ್ತೀರಿ, ಮತ್ತೆ ಬೇರೆ ಏನು ಮಾಡಂಗಿಲ್ಲ? ಬೇರೆ ಏನು ಒಂದೇನ್ರಿ ನಂದು ವಿಚಾರ ರೀ ಸರ್, 1 ವರ್ಷಕ್ಕೆ 2-3 ಎಕರೆ ಹೊಲ ದತ್ತಕ್ಕೆ ತಗೊಂಡ್ರಿ ಅಂತೇಳಿ ಸೇಮ್ ಅದಕ್ಕೆ ಗೊಬ್ಬರ ಕೊಡೋದು. ಓಹೋ, 1 ವರ್ಷ ಪೂರ್ತಿ ಗೊಬ್ಬರ ಅದಕ್ಕೆ ಕೊಡೋದು, ಮುಂದಿನ ಸಲ ಮತ್ತೆ 2-3 ಎಕರೆಗೆ ಮಾಡೋದು, ಮತ್ ಮುಂದಿನ ವರ್ಷ 2-3 ಎಕರೆ. ಇವೆಲ್ಲ ನಮ್ ಸಗಣಿ ಗೊಬ್ಬರ ಕೊಡೋರ್ಲಿಂದ 4-5 ವರ್ಷ ತಾನು ಹೊಲ ಬೆಳಿತೀವಿ. ಅಡ್ಡಿಲ್ಲ ಬೆಳಿತದ್ರಿ, ಹಿಂಗ ಪೂರ್ತಿ ಹೊಲ ತುಂಬಾ ಹಾಕ್ಬಿಡೋದು ಯಾಕಡ್ರಿ, ಅದು ಎಲ್ಲಿ ಹತ್ತಂಗಿಲ್ರಿ. 2-3 ಎಕರೆಗೆ 1 ವರ್ಷ ಕಂಪ್ಲೀಟ್ ಆಗಿ ಸಾಕಂದಪ್ಲೆ ಕೊಟ್ಬಿಡ್ತೀವಿ. ನಿಮ್ದು ಪದ್ಧತಿ ಚಲೋ ಅದ, ಪಾರ್ಟ್ ಬೈ ಪಾರ್ಟ್ ನೀವು ಮಾಡ್ತಾ ಇದ್ದೀರಿ ಕೃಷಿ, ಬೆಳೆನೂ ಹಂಗೆ ಬೆಳೀತಾ ಇದ್ದೀರಿ ಮತ್ತ ಅದಕ್ಕೆ ಪೋಷಕಾಂಶನು ಅದೇ ರೀತಿಯಾಗಿ ಕೊಡ್ತಾ ಇದ್ದೀರಿ. ಮೊದಲಿನ 1-3 ಎಕರೆ ಈ ವರ್ಷ, ಮುಂದಿನ ವರ್ಷ ಮತ್ತೆ 3 ಎಕರೆ, ಈ ತರ ನೀವು ಮಾಡ್ಕೋತ ಬಂದಿರಿ? ಒಮ್ಮೆಗೆ ಆಗಲ್ಲ, ಒಮ್ಮೆಗೆ ಆಗುದಿಲ್ಲ. ಈ ಪ್ರಯೋಗ ನಿಮಗೆ ಬಹಳ ಚಲೋ ಅನಿಸದ ನೀವು ಮಾಡ್ತಾ ಇದ್ದದ್ದು? ಸರಿಯಾಗಿ ಈ ವರ್ಷ ಕೊಟ್ಟಿದ ಹೊಲ ಮುಂದೂ ಸರಿಯಾಗಿ ಬೆಳೀತದೆ, ಮತ್ ಮುಂದಿನ ಹೊಲಕ್ಕೆ ಕೊಟ್ಟಿರ್ತೀನಿ, ಹಿಂಗ್ ತಯಾರು ಮಾಡ್ಕೋಬಹುದು ಹೋಗಾದ್ರಿ ಸರ್. ಮತ್ ಮೂರ್ನಾಲ್ಕು ವರ್ಷನಾಗ ಮೊದಲನೇ ಹೊಲಕ್ಕೆ ಬರ್ತೀನಿ, ಮೊದಲೇನು ಕೊಟ್ಟಿನಲ್ರಿ ಅಲ್ಲಿ ರಿಟರ್ನ್ ಮತ್ತೆ ಗೊಬ್ಬರ ಕೊಡ್ಲೋ. ಒಂದೇನದಾರೆ ನಾವು ಸರಾಸರಿ 3 ತಿಂಗಳು ಬ್ಯಾಸಗಿ ಒಳಗ್ರಿ, 2 ಎಕರೆ ದನಗಳು ಕಟ್ಟಿಸಿಂದ ನಾವು ಆ ಹೊಲ ಬೆಳೆಸ್ಕೋತೀವ್ರಿ. ಸೋಮವಾರಕ್ಕೊಂದಿನ ಚೇಂಜ್ ಮಾಡಿ ಕಟ್ಟದ್ರಿ, ಮತ್ ಸೋಮವಾರಕ್ಕೊಂದ್ಸಲ ಮತ್ ಬ್ಯಾರೆ ಕಟ್ಕೋತೀವಿ. ಅದು 2 ಎಕರೆ ಅದು ಪೇಶಲ್ ಅಲ್ಲಿ ಮೆಂತಿ ಪಲ್ಯ ಕೊತ್ತಂಬರಿ ಇಂಥ ಸೊಪ್ಪುಗಳು ಬೆಳ್ಕೋತೀವಿ, ಬಾಳ ಬೆಳಿತಾರ ದನಗಳದು ಗಂಜಲಿ ಇರ್ತದ, ಬಾಳ ಬಂಪರ್ ಬೆಳಿ ಬರ್ತಾವಿಲ್ಲ. ಅಂದ್ರ ನಿಮ್ಮ ತೋಟದೊಳಗ ಈ ಬೆಳೆ ಇಲ್ಲ ಅನ್ನುವಂಗೇನಿಲ್ಲ, ಎಲ್ಲಾ ಬೆಳೆಗಳು ಇರ್ತಾವ, ಧಾನ್ಯಗಳು ಅದಾವ, ತರಕಾರಿಗಳು ಅದಾವ, ಹಣ್ಣು ಅದಾವ, ಆಮೇಲೆ ಹೈನು ಕೂಡ ಅದ, ಕುರಿ ಕೋಳಿ ಕೂಡ ನೀವು ಸಾಕ್ತಾ ಇದ್ರಿ, ಪಾಲನೆ ಮಾಡ್ತಾ ಇದ್ರಿ. ಮತ್ತೆ ನಿಮಗಾಯ್ತು ನಿಮ್ಮ ಮನೆಯವರಿಗಾಯ್ತು ಸಂಪೂರ್ಣವಾಗಿ ಸಾಕಷ್ಟು ಕೆಲಸ ಅದ, ಅದೇ ರೀತಿಯಾಗಿ ಆದಾಯ ಕೂಡ ತಾವು ಪಡಿತಾ ಇದ್ರಿ. ಶ್ರಮ ಪಡಬೇಕಾಗ್ತದ ನಮ್ಮ ರೈತರು. ಯಾರಾದ್ರೂ ತಮ್ಮ ಜೊತೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹೇಳ್ತೀರಿ? 9972622 5. ಆತ್ಮೀಯರೇ, ಬಾಶುಮಿಯ ದಫೇದಾರ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972622285. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರ ಅನುಭವಗಳನ್ನ ಕೇಳಿ ತಮ್ಮ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಬಹುದು. ಒಳ್ಳೇದು ಬಾಶುಮಿಯ ದಫೇದಾರ್ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಸುಮಾರು 15 ವರ್ಷಗಳ ತಮ್ಮ ಅನುಭವವನ್ನ ನಮ್ಮ ಎಲ್ಲ ಕೇಳುವ ಜೊತೆಗೆ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಯುವ ರೈತರು ಇದರಿಂದ ಕಲಿಯುವಂತಹದ್ದು ಬಹಳ ಅದ. ಯಾವ ರೀತಿ ತಾವು ಕೃಷಿಯನ್ನ ಪಾರ್ಟ್ ಬೈ ಪಾರ್ಟ್ ಭಾಗ ಮಾಡಿ ಮಾಡ್ತಾ ಇದ್ದೀರಿ, ಇದು ಬಹಳ ಒಂದು ಒಳ್ಳೆ ಪಾಠ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಒಂದು ಭಾರವನ್ನ ಸಂಪೂರ್ಣವಾಗಿ ನಮಗೆ ಎತ್ತೊಳಕ್ ಸಾಧ್ಯ ಇಲ್ಲ, ಆದ್ರೆ ಅದನ್ನೇ ನಾವು ಭಾಗ ಮಾಡಿದ್ರೆ ನಾವು ಸರಳವಾಗಿ ಸರಿದೂಸ್ಕೊಂಡು ಹೋಗಬಹುದು, ನಿರ್ವಹಣೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಏನ್ ಹೇಳಿದ್ರಿ. ಅದು ಭೂಮಿ ನಿರ್ವಹಣೆ ಆಗಿರ್ಬಹುದು ಅಥವಾ ನಮ್ಮ ಕೃಷಿಯ ಬೆಳವಣಿಗೆ ನಿರ್ವಹಣೆ ಆಗಿರ್ಬಹುದು, ಇವುಗಳನ್ನ ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದಕ್ಕ ಬಹಳ ಅನುಕೂಲವಾಗುವಂತಹ ಕೆಲವು ಪದ್ಧತಿಗಳನ್ನ ತಾವು ಹೇಳಿದ್ದೀರಿ. ಮತ್ತ ಏನು ತರಕಾರಿ ಬೆಳೆದು ತಾವು 1 ಎಕರೆಗೆ 1.5 ಲಕ್ಷ ಸರಾಸರಿಯಾಗಿ ಏನು ಆದಾಯ ಬರ್ತಾ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೀರಿ. ನಮ್ಮ ರೈತರು ಇದನ್ನ ಸಕಾರಾತ್ಮಕವಾಗಿ ತಗೊಳ್ಬೇಕು. ಇದರೊಳಗ ಸಾಕಷ್ಟು ಸವಾಲುಗಳನ್ನ ಬಾಶುಮಿ ಅವರು ಎದುರಿಸಿದ್ದಾರೆ. ಇಲ್ಲಿ ಇಂಥ ಒಂದು ಅವಕಾಶ ಅದ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಇದು ಸಾಧ್ಯ ಆಗ್ತದ ಅನ್ನುವಂತ ಮಾತು ಕೂಡ ಇಲ್ಲಿಲ್ಲ. ನಾವು ಯಾವ ರೀತಿ ಪರಿಶ್ರಮ ಪಡ್ತೀವಿ, ಯಾವ ರೀತಿ ಮಾರ್ಕೆಟ್ ಇರ್ತದ, ಹಿಂಗ 100+ ಏನು ಅಂಶಗಳು ಇರ್ತಾವ, ಆ ಅಂಶಗಳ ಆಧಾರದ ಮೇಲೆ ನಮ್ಮ ಕೃಷಿ ಇವತ್ತು ಯಶಸ್ವಿ ಆಗ್ತದನೋ ಇಲ್ಲೋ ಅನ್ನೋದಕ್ಕ ನಾವು ಈ ವಿಚಾರಗಳನ್ನ ನೋಡಿಕೊಳ್ಬಹುದಾಗ್ತದೆ. ಅದಕ್ಕೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಲ್ಲದ. ಮತ್ತೆ ನಾವು ಯೋಜನಾಬದ್ಧವಾಗಿ ಸರಿಯಾದ ಸಮಯದೊಳಗ ಸರಿಯಾದಂತಹ ನಿರ್ಣಯ ತಗೊಂಡು ಕೆಲಸ ಮಾಡೋದ್ರಿಂದ ನಾವು ಯಶಸ್ವಿ ಆಗ್ತೀವಿ ಅನ್ನುವಂತ ವಿಚಾರ ಕೂಡ ಇಲ್ಲದ. ಅದಕ್ಕೆ ಬಾಶುಮಿ ಅವರೇ, ತಮ್ಮ ಏನು ಅನುಭವಗಳನ್ನ ನಮ್ಮ ಎಲ್ಲ ರೈತ ಬಾಂಧವರ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತೋಟಗಾರಿಕಾ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಗೋಳಾಬಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಬಾಶುಮಿಯ ದಫೇದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. एक समझदारी यूविन से टीकाकरण में हो सबकी भागीदारी किसी घर के अंदर बालक अपाहिज न हो गंभीर बीमारी का शिकार न हो और गरीब माँ बाप को बहुत बड़े आर्थिक बोझ का संकट बनना न पड़े यूविन से टीकाकरण में हो सबकी भागीदारी एक क्लिक सुरक्षा की आज ही www.uvin.mohfw.gov.in पर लॉगिन करके गर्भवती महिला और 16 वर्ष तक के बच्चों के टीकाकरण के सभी लाभ प्राप्त करें. स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. ಹಬ್ಬಗಳಿಗಾಗಿ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸ ಖರೀದಿ ಮಾಡಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ಎಂಜಾಯ್ ಮಾಡಕ್ಕೆ ಟ್ರಿಪ್ ಹೋಗ್ಬೇಕಾ? ಹಣಕಾಸಿನ ಚಿಂತೆಯಿಂದ ಈ ಆಸೆ ಈಡೇರಲಿಲ್ವಾ? ಈಗ ಇವೆಲ್ಲದರ ಖುಷಿಯನ್ನು ನಿಮಗಾಗಿ ಮತ್ತು ನಿಮ್ಮ ಫ್ಯಾಮಿಲಿಗಾಗಿ ಪೂರೈಸಿ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್, ಕೇವಲ ಅಡವಿಟ್ಟ ದಿನಗಳಿಗಷ್ಟೇ ಬಡ್ಡಿ, 7 ಅಥವಾ 15 ದಿನಗಳ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇರುವುದಿಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಇಂದೇ ಭೇಟಿ ನೀಡಿ ಅಥವಾ ನಮ್ಮ ಟೋಲ್ ಫ್ರೀ ನಂಬರ್ 1800 420 2223 ಗೆ ಕರೆ ಮಾಡಿ.

ಸಾವನಿಗೆ ತೋರ್ದಾಗಿಟ್ಟು ಪೂಜೆ ಮಾಡ್ತೀನಿ, ಗುಡಿ ಕರ್ತೀನಿ. ಬರೀ ಸತ್ವದ ಮೇಲೆ ಜೀವ ಹೋದ ಮೇಲೆ ಏನ್ ಪೂಜೆ ಮಾಡಿದ್ರೆ ಏನ್ ಮಾಡ್ಬೇಕು, ಏನು ಊಟ ಕೊಟ್ರೆ ಏನ್ ಮಾಡ್ಬೇಕು ಅಂತ ಒದ್ದಾಡಿ ಜೀವ ಬಿಟ್ಟ ಮೇಲೆ ಆ ಮಗನು ಇನ್ನು ಜೋಪಾನ ಮಾಡ್ದ. ಮಗ ದೊಡ್ಡವನಾದ, ಏಳು ಮಂದಿ ಲಗ್ನ ಮಾಡಿಕೊಂಡ್ರೆ ಮಕ್ಕಳ ಆತರ ಇಲ್ಲಿದ್ರಿ ಇಲ್ಲ ಅಂತ. ಏಳು ಮಂದಿನ ಲಗ್ನ ಚಿತ್ತಪ್ಪ ಮಕ್ಕಳು ಮಕ್ಕಳು ಏಳು ಮಂದಿ, ಮಂಕನ ದೇವಿ, ಮಾಡಲ್ ದೇವಿ, ಗಿರಿದೇವಿ, ರತ್ನಾಲ ದೇವಿ, ಸೂರಮ್ಮ ದೇವಿ, ಸುಂಕಮ್ಮ ದೇವಿ, ಗಿರಿದೇವಿ, ಆರು ಮಂದಿ ಸಿಕ್ಕಾಕಿ ಸಿರಿದೇವಿ. ಸಿರಿದೇವಿ ಅಂದೈತಿ ಸಿರಿದೇವ್ ಅಂತ ಯಾರು ಹೆಸರಿಟ್ಟಲ್ಲ ಅವರಂದೇ ಗೋಲ್ಡ್ರ ಕುಲ್ದಾಗ ಸಿರಿದೇವ್ ಅಂಬಾಕಿ. ಆಗ ಏಳು ಮಂದಿಯ ಮದುವೆ ಮಾಡಿ ಹನ್ನೆರಡು ವರ್ಷ